ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಶುಭ ಕೋರುತ್ತಿರುವವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಬನ್ನಿ, ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರ ಹುಡುಕೋಣ, ಪ್ಲಾಸ್ಟಿಕ್ ಮುಕ್ತ ಭಾರತ ಕಟ್ಟೋಣ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಪರಿಸರ ಸಂರಕ್ಷಣೆಯಲ್ಲಿ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಮಂಗಳೂರಿನ ಅರಣ್ಯಾಧಿಕಾರಿ ಪ್ರಶಾಂತ್ ಕುಮಾರ್ ಪೈ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಕುಮಾರ್ ಪೈ ಅವರು. ಮುಖ್ಯವಾಗಿ ಅರಣ್ಯ ಇಲಾಖೆ ಮಳೆಗಾಲದ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತದೆ ಅರಣ್ಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ. ಅದೇ ರೀತಿ ಇನ್ನೇನು ನಮ್ಮ ವಿಶ್ವ ಪರಿಸರ ದಿನ ಕೂಡ ಜೂನ್ 5 ಇರುವಂಥದ್ದು. ಈ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅದು ಹಾಕಿಕೊಳ್ತದೆ. ಒಟ್ಟಾರೆಯಾಗಿ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ತೆ. ಈಗ ಈ ಅರಣ್ಯ ಇಲಾಖೆ ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಯಾಕಂತ ಹೇಳಿದ್ರೆ ಅರಣ್ಯ ಬೆಳೆಯುವುದಕ್ಕೆ ಬೇಕಾದಂತಹ ಎಲ್ಲ ಪೂರಕ ವಾತಾವರಣ ಆಗಲೇ ಬರುವಂಥದ್ದು. ಈ ವರ್ಷ ಯಾವ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ಸರ್? ಸರ್, ಈ ವರ್ಷ ನಮಗೆ ಮಳೆಗಾಲ ಬಹಳ ಲೇಟ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಯಾಶ್ವಲಿ ನಮಗೆ ಮಾರ್ಚು ಮತ್ತು ಏಪ್ರಿಲಲ್ಲಿ ಒಂದು 2-3 ಮಳೆಗಾಲ ಬೇಕಿತ್ತು. ಬೇಕಾದಾಗ ಭೂಮಿ ಸ್ವಲ್ಪ ನೀರಿನ ಪಸೆಗಳಿರ್ತವೆ, ಸ್ವಲ್ಪ ಗಿಡಗಳು ನೆಟ್ಟರೆ ಫಾಸ್ಟಾಗಿ ಬರ್ತವೆ. ಇನ್ನೂ ಮಳೆಗಾಲ ಬಂದಿಲ್ಲ. ಈಗಾಗಲೇ ನಮ್ಮ ನರ್ಸರಿಯಲ್ಲಿ ನಾವು ಪಬ್ಲಿಕ್ಕಿಗೆ ಅಂದರೆ ಜನರಿಗೆ ಕೊಡಲಿಕ್ಕೆ 75,000 ಗಿಡಗಳನ್ನು ನಾವು ಈಗ ಇಟ್ಟಿದ್ದೇವೆ ನಮ್ಮ ನರ್ಸರಿಯಲ್ಲಿದೆ. ಅದರಲ್ಲಿ 2 ಥರ ಇದೆ. ಒಂದು ಕೃಷಿ ಪ್ರೋತ್ಸಾಹ ಯೋಜನೆ ಅಂತ ಇದೆ, ಇನ್ನೊಂದು RSPD ಅಂತ ಇದೆ. ಕೃಷಿ ಪ್ರೋತ್ಸಾಹ ಯೋಜನೆ ಅಂದರೆ ನಿಮ್ಮ ಸ್ವಂತ ಜಾಗದಲ್ಲಿ ನೀವು ಗಿಡಗಳನ್ನು ನೆಡಬೇಕಿದ್ರೆ ನಿಮ್ಮ ಸ್ವಂತ ಜಾಗಕ್ಕೆ ಸಂಬಂಧಪಟ್ಟ RTC ಕೊಟ್ಟರೆ, ಜೊತೆಗೆ ಒಂದು ಪಾಸ್ಬುಕ್ ಖಾತೆಯನ್ನು ಕೊಟ್ಟರೆ ನಿಮ್ಮ ಗಿಡಗಳಿಗೆ ನಮ್ಮ ಅರಣ್ಯ ಇಲಾಖೆಯಿಂದ ನಾವು ಅದನ್ನು ಕೃಷಿ ಪ್ರೋತ್ಸಾಹ ಅಂದರೆ ನೀವು ನೆಟ್ಟ ಗಿಡಕ್ಕೆ ನಾವು ಒಂದು ನಿಮಗೆ ಸ್ವಲ್ಪ ಎನ್ಕರೇಜ್ ಮಾಡಲಿಕ್ಕೋಸ್ಕರ ನಾವು ನಿಮಗೆ ಹಣವನ್ನು ಕೊಡ್ತೀವಿ. ನಾವು ರೈತರುಗಳಿಗೆ ಗಿಡಗಳನ್ನು ನೆಡಬೇಕು ಅನ್ನುವ ಒಂದು ಮನೋಭಾವನೆಯನ್ನು ಬರಲಿಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಪ್ರಥಮ ವರ್ಷದಲ್ಲಿ ಅವರಿಗೆ 35 ನಾವು ಕೊಡ್ತೀವಿ ಗಿಡಕ್ಕೆ ಪ್ರೋತ್ಸಾಹ ಧನವನ್ನು. 2nd ವರ್ಷದಲ್ಲಿ 40 ಕೊಡ್ತೇವೆ. 3nd ವರ್ಷದಲ್ಲಿ 50 ಕೊಡ್ತೇವೆ. ಹಾಗಾಗಿ ಒಂದು ರೈತರು ಗಿಡ ನೆಟ್ಟರೆ ಅದನ್ನು ಆತ 3 ಪೋಷಣೆ ಮಾಡಿ ನಮಗೆ ರಿಸಲ್ಟ್ ಕೊಟ್ಟರೆ ನಾವು ಅವನಿಗೆ ಒಂದು 3 ಅವನಿಗೆ 125 ಸಹಾಯಧನವನ್ನು ಕೊಡ್ತೇವೆ ಒಂದು ಗಿಡಕ್ಕೆ. ಹಾಗೆ ಅಂತೇಳಿ ಒಬ್ಬ ರೈತ ನಾನು 1,000 ಗಿಡ ಕೊಂಡೋಗ್ತೇನೆ 2,000 ಗಿಡ ಕೊಂಡೋಗ್ತೇನೆ ಅಂತ ಆಗೋದಿಲ್ಲ. ಒಂದು ಎಕರೆ ಜಾಗಕ್ಕೆ ಅವನಿಗೆ ಒಂದು 200 ಗಿಡಗಳನ್ನು ನಾವು ಕೊಡ್ತೇವೆ. ಬಟ್ ಈ ಗಿಡಗಳು ಜೀವಯಂತ ಇದೆಯಾ ಇಲ್ವಾ, ಬೆಳೆಸಿದ್ದು ಇದೆಯಾ ಅಂತ ಮಾನಿಟರ್ ಮಾಡಲಿಕ್ಕೆ ನಮ್ಮ ವಾಚರ್ಗಳು ಗಾರ್ಡ್ರುಗಳು ಉಪಾಲರಣಾಧಿಕಾರಿಗಳು ನೋಡ್ತಾ ಇರ್ತಾರೆ. ಅದೊಂದು ಯೋಜನೆ ಇದೆ ನಮ್ಮ ಅರಣ್ಯ ಇಲಾಖೆಯಲ್ಲಿ, ಭಾರಿ ಚೆನ್ನಾಗಿ ಒಳ್ಳೆಯ ಯೋಜನೆ. ಇನ್ನೊಂದು RSPD ಯೋಜನೆಯಲ್ಲಿ ನೀವೆಷ್ಟು ನಮ್ಮಲ್ಲಿ 6 ಮತ್ತು 22 ಕೊಟ್ಟು ನಮ್ಮಲ್ಲಿ ಗಿಡಗಳನ್ನು ತಗೊಂಡು ಹೋಗ್ಬೋದು ನೀವು. ಅದು ನೀವು ನಿಮ್ಮಲ್ಲಿ ಎಲ್ಲಿ ಜಾಗ ಅವೈಲೇಬಲಿಟಿ ಇದೆ ಎಲ್ಲಿದೆ ಅದನ್ನು ಎಲ್ಲ ಸಂಘ ಸಂಸ್ಥೆಗಳು ತಗೊಂಡು ಹೋಗ್ಬೋದು. ಹಾಗೆ ನಮ್ಮಲ್ಲಿ ಈಗ ಟೋಟಲ್ ನಾವೊಂದು 60,000 ಗಿಡಗಳನ್ನು ನರ್ಸರಿಯಲ್ಲಿ ನಾವೀಗ ಬೆಳೆಸಿದ್ದೇವೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ. ಈಗ ಯಾವ ತರದ ಗಿಡಗಳೆಲ್ಲ ಇದೆ? ಕೋಸ್ಟಲ್ ಬೆಲ್ಟಿಗೆ ಬೇಕಾಗುವಂಥದ್ದು ಆಲ, ಅರಳಿ, ಹೊನ್ನೆ, ಆನಂತರ ಮಾವು, ಹಲಸು, ಈ ಥರದ ಬಿದಿರು, ಪುನರ್ಪುಳಿ ಅಂತ ಹೇಳ್ತಾ ಎಲ್ಲ ಸಾಧಾರಣ ಒಂದು 45 ವೆರೈಟಿ ಗಿಡಗಳು ನಮ್ಮಲ್ಲಿದೆ. ಕೋಸ್ಟಲ್ ಬೆಲ್ಟಿಗೆ ಆಗುವಂಥ ನಮ್ಮ ಸೌತ್ ಕೇಂದ್ರಕ್ಕೆ ಆಗುವಂಥ ಯಾವುದೆಲ್ಲ ಗಿಡಗಳನ್ನು ನೆಡ್ಬೋದು ಆ ಎಲ್ಲ ವೆರೈಟಿಗಳು ನಮ್ಮಲ್ಲಿದೆ. ಈಗ ಈ ಗಿಡಗಳನ್ನು ನೀವು ಕೊಡುವಂಥ ವ್ಯವಸ್ಥೆಯ ಬಗ್ಗೆ ಹೇಳಿದ್ರಿ, ಅದನ್ನು ಆರೈಕೆ ಮಾಡಲಿಕ್ಕೆ ನೀವು ಪ್ರತಿ ವರ್ಷ ಹೋಗಿ ಅವರಿಗೆ ಸಲಹೆಗಳನ್ನು ಏನಾದರೂ ಕೊಡ್ತೀರಾ ಹೇಗೆ? ನಾವು ಕೃಷಿ ಪ್ರೋತ್ಸಾಹ ಯೋಜನೆ ಅಂತ ಇಟ್ಟಿರೋದೇ ಅದಕ್ಕೆ, ಅವರು ನಮ್ಮ ಹತ್ರ ಸಲಹೆಗಳನ್ನು ಕೇಳ್ಬೋದು. ಮತ್ತು ನಮ್ಮ ಹತ್ರ ಗಿಡ ಕೊಂಡೋದ ಮೇಲೆ ನಮ್ಮ ಸ್ಥಳೀಯ ಸಿಬ್ಬಂದಿಗಳು ಹೋಗಿ ಅದನ್ನು ಮಾನಿಟರ್ ಕೂಡ ಮಾಡ್ತಾರೆ, ನೋಡ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಿ ನೀವು ನಮ್ಮಲ್ಲಿಂದ ಗಿಡ ಕೊಂಡೋಗಿದ್ದೀರಿ, ಆರೈಕೆ ಮಾಡ್ತೀರಾ ಇಲ್ಲೋ ಅಂತ. ಹೌದು, ಖಂಡಿತವಾಗಿ ಅದನ್ನು ಅವ್ರಿಗೆ ಸಲಹೆ ಸೂಚನೆಗಳು ಹಾಗೂ ಮಾನಿಟರ್ ಕೂಡ ಮಾಡ್ತೀವಿ. ನಮ್ಮಲ್ಲಿಂದ ಕೊಂಡೋದ ಗಿಡ ನೆಟ್ಟಿದಾರ ಇಲ್ಲೋ ಅನ್ನುವಂತಹ ಒಂದು ಮಾನಿಟರನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಹಿಂದಿನ ದಿನಗಳಿಂದ ಈಗ ವ್ಯತ್ಯಾಸವಾಗಿ ಕೆಲವು ಆದಾಯ ಬರುವಂತಹ ಗಿಡಗಳನ್ನು ಕೂಡ ಲಾಂಗ್ ಟರ್ಮಲ್ಲಿ ಅರಣ್ಯ ಇಲಾಖೆ ಕೊಡ್ತಾ ಇದೆ ಅಂತ ಹೇಳಿ? ಹೌದು, ಖಂಡಿತ ಕೊಡ್ತಾ ಇದೆ. ಸಾಗುವಾನಿ ಇದೆ ನಮ್ಮಲ್ಲಿ. ಈಗ ಆಲ್ರೆಡಿ ನಾವೊಂದು 15,000 ಸಾಗುವಾನಿ ಗಿಡಗಳನ್ನು ಬೆಳೆಸಿದ್ದೇವೆ ನಮ್ಮ ನರ್ಸರಿಯಲ್ಲಿ. ಕಳೆದ ವರ್ಷ ನಾವು ಒಂದು 25,000 ಬೆಳೆಸಿದ್ವು. ಬೇಡಿಕೆ ಈ ಸಾರಿ ಸ್ವಲ್ಪ ಕಡಿಮೆ ಇದೆ, ಬೇಡಿಕೆಗೆ ಅನುಸಾರವಾಗಿ ನಾವು ಬೆಳೆಸ್ತಾ ಇದ್ದೇವೆ. ಈ ಸಾರಿ 15,000 ಬೆಳೆಸಿದ್ದೇವೆ, ಸಾಧಾರಣ ಬೇಡಿಕೆ ಇದೆ, ಸಾಗುವಾನಿ ಗಿಡಗಳನ್ನು ಕೊಡ್ತಾ ಇದ್ದೇವೆ. ಶ್ರೀಗಂಧವನ್ನು ಕೂಡ ಕೊಡುವಂತಹ, ಶ್ರೀಗಂಧ ಕೂಡ ನಾವು ಬೆಳೆಸಿದ್ದೇವೆ ಶ್ರೀಗಂಧವನ್ನು ಕೂಡ. ಆದರೆ ಅದನ್ನು ಇಷ್ಟ ಇದ್ದವರು ಕೊಂಡೋಗ್ತಾರೆ, ನಾವು ಅದನ್ನು ಕೊಂಡೋಗ್ಲೇಬೇಕು ಅಂತ ಅವರಿಗೇನು ಒತ್ತಾಯವನ್ನು ಮಾಡೋದಿಲ್ಲ. ಬಟ್ ತುಂಬ ಸ್ಲೋ ಬೆಳವಣಿಗೆ ಅದು ಶ್ರೀಗಂಧ. ಮತ್ತು ಶ್ರೀಗಂಧಕ್ಕೆ ನಮ್ಮ ಕರಾವಳಿ ಅಷ್ಟೊಂದು ಸೂಟಬಲ್ ಸ್ಥಳವೂ ಅಲ್ಲ ಶ್ರೀಗಂಧಕ್ಕೆ. ಅದು ತುಂಬ ವರ್ಷ ಲೇಟಾಗಿ ಬರ್ತದೆ, ಸ್ವಲ್ಪ ಸ್ಲೋ ಗ್ರೋತ್ ಅದು. ಹಾಗೆ ನಾವು ಶ್ರೀಗಂಧವನ್ನು ಕೊಂಡೋಗೋರಿಗೆ ನಾವೇನು ಅಭ್ಯಂತರ ಏನಿಲ್ಲ. ಬಟ್ ಜಾಸ್ತಿಯಾಗಿ ಸಾಗುವಾನಿ ಕೊಂಡೋಗಿ, ಇತರ ಗಿಡಗಳನ್ನು ಕೊಂಡೋಗಿ ಅಂತ ನಾವು ಜನರಿಗೆ ಹೇಳ್ತೇವೆ. ಈಗ ನೀವು ಗಿಡಗಳನ್ನು ಕೊಡ್ತೀರಿ, ಅವ್ರಿಗೆ ಬೆಳೆಸಲಿಕ್ಕೆ ಕೊಡ್ತೀರಿ, ಅವರು ಅದನ್ನು ಬೆಳೆಸ್ತಾರೆ. ಎಷ್ಟೋ ವರ್ಷಗಳ ನಂತರ ಅದನ್ನು ಅವರಿಗೆ ಮಾರಾಟ ಮಾಡಬೇಕಾದ್ರೆ ಯಾವ ತರದ? ಹೌದು, ಇದೇ ಎಲ್ಲರಿಗೂ ಒಂದು ಸಮಸ್ಯೆ ಇರೋದು. ಈಗ ಅವನ ಪಟ್ಟ ಜಾಗಕ್ಕೆ ಸಂಬಂಧಪಟ್ಟ, ಈಗ ಪಟ್ಟ ಜಾಗದ ಅವನದೇ ಜಾಗ ಅಂತ ಆದರೆ, ಅವನು RTC ಕೊಟ್ಟರೆ, ಅವನ ಜಾಗದ ಅವನದು ಸ್ವಂತ ಜಾಗದ ರೆಕಾರ್ಡ್ಗಳನ್ನು ಅವನು ಕೊಟ್ಟರೆ, ಖಂಡಿತವಾಗಿ ನಮ್ಮಲ್ಲಿ ಒಂಟಿ ರಹದಾರಿ ಅಂತ ಒಂದು ಪ್ರೊಸೀಜರ್ ಇದೆ. ಆ ಒಂಟಿ ರಹದಾರಿ ಪ್ರಯುಕ್ತ ಅವನ ನಮ್ಮಲ್ಲಿಂದ ಅರ್ಜಿ ಹಾಕಿ ಅವನೊಂದು ಸರ್ವೆ ಮಾಡಿ ಅವನ ಓನ್ ಜಾಗ ಅಂತ ಇರುವಂಥ ರೆಕಾರ್ಡ್ಗಳನ್ನು ಕೊಟ್ಟರೆ ನಾವು ಕೂಡಲೇ ಅವನಿಗೆ ಕಟ್ಟಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೇವೆ. ಬಟ್ ಅವನು ಓನ್ ಯೂಸಿಗಾದರೆ ಅವನಿಗೆ ಒಂದು ವರ್ಷಕ್ಕೆ 100 CFT ಮೀರದಂತೆ ನಾವು ಅವನಿಗೆ ಪರ್ಮಿಷನ್ ಕೊಡ್ತೇವೆ. ಇದನ್ನು ಮಾರಾಟ ಮಾಡುವ ಒಂದು ವ್ಯವಸ್ಥೆ ಏನಾದರೂ ಉಂಟ? ಅವನ ಓನ್ ಯೂಸಿಗೆ ಅಂತಲೇ ಇರುವುದು. ಈಗ 100 CFT ಅಂದರೆ ಅವನಿಗೇನು ಅವನಿಗೇನು ಮನೆ ಕಟ್ಟಲಿಕ್ಕೆ ಅಥವಾ ಅವನೇನು ಸ್ವಂತ ಉಪಯೋಗಕ್ಕೆ ಅಂತೇಳಿ ಕೊಡುದು. ಅದಕ್ಕಿಂತಲ್ಲ ಅವನು ಜಾಸ್ತಿ ಈಗ ಮಾರಾಟ ಮಾಡೋ ಉದ್ದೇಶ, ಕಮರ್ಷಿಯಲ್ ಉದ್ದೇಶ ಏನಾದರೂ ಇದ್ರೆ ಅವನು ನಮ್ಮ ಇಲಾಖೆಗೆ ತಿಳಿಸಬೇಕಾಗ್ತದೆ. ಆನಂತರ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಅವನು ಕೊಡಬೇಕಾಗ್ತದೆ. ಆನಂತರ ನಾವು ಮತ್ತೆ ರೆವಿನ್ಯೂದವರು ಸೇರಿಕೊಂಡು ಅವನ ಜಾಗದ ಅಳತೆ ಮಾಡಿ ಎಲ್ಲ ಮಾಡಿದ್ರು ಕೂಡ ಅದಕ್ಕೆ ಬೇರೆ ಆದ ಥರದ ಒಂದು ಪ್ರೊಸೀಜರ್ ಇದೆ. ಆ ರೆವಿನ್ಯೂ ಇಲಾಖೆದು ಸಹ ಅನುಮತಿ ಬೇಕು, ಅರಣ್ಯ ಇಲಾಖೆದು ಸಹ ಅನುಮತಿ ಬೇಕು. ಈ ಎರಡು ಅನುಮತಿಯೊಂದಿಗೆ ಅದನ್ನು ಸಹ ನಾವು ಕೊಡ್ತೇವೆ. ಸಾಮಾನ್ಯವಾಗಿ ನೀವು ಕೊಡುವಂತಹ ಗಿಡಗಳೆಲ್ಲ ಹಲವಾರು ವರ್ಷಗಳ ನಂತರ ಅದು ಮಾರಾಟ ಮಾಡಿದರೆ ಒಳ್ಳೆಯ ಒಂದು ದುಡ್ಡು ಸಿಗುವಂತಹ ಗಿಡಗಳು. ಇಂಥ ಸಂದರ್ಭದಲ್ಲಿ ನಾವು ಬೆಳೆಸುವಾಗಲೇ ನಾವು ಕೃಷಿ ಅರಣ್ಯದ ತರ ಮಾಡುವಂತದ್ದು ಮಾಡ್ಲಿಕ್ಕೆ ಆಗ್ತದಾ? ಮೊದಲಿಗೆ ಖಂಡಿತ ಮಾಡಬಹುದು. ಅವರು ಯಾವ ಇದನ್ನು ಬೆಳೆಸಬೇಕು ನಮ್ಮ ಹತ್ರ ಒಂದು ಚರ್ಚೆ ಮಾಡಿ, ಅರಣ್ಯ ಇಲಾಖೆಯವರು ನಾವು ಯಾವತ್ತೂ ಅವರಿಗೆ ಸಲಹೆ ಸೂಚನೆ ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ. ಜೊತೆಗೆ ಒಂದಷ್ಟು ಕೃಷಿ ತಜ್ಞರ ಜೊತೆ ಅವರು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಅವನ ಮಣ್ಣಿನ ಲಕ್ಷಣಗಳನ್ನು ಹೊಂದಿಕೊಂಡು, ಅವನ ಭೂಮಿಯ ಲಕ್ಷಣಗಳನ್ನು ಹೊಂದಿಕೊಂಡು ಅವನಿಗೆ ಯಾವ ರೀತಿ ಸಲಹೆ ಸೂಚನೆಯನ್ನು ಕೊಡಬೇಕು ಆ ಸಲಹೆ ಸೂಚನೆಯನ್ನು ಕೊಟ್ಟು ಆ ಥರ ಬೆಳೆಸಲಿಕ್ಕೆ ನಾವು ಅವನಿಗೆ ಹೇಳಿಕೊಡ್ತೀವಿ. ಇದಲ್ಲದೆ ಅರಣ್ಯ ಇಲಾಖೆ ಈ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮಗಳನ್ನೆಲ್ಲ ಹಾಕಿಕೊಂಡಿದೆ? ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ನಾವು ಈಗ ಎಲ್ಲೆಲ್ಲಿ ಸಂಘ ಸಂಸ್ಥೆಗಳ ಹತ್ರ ಎಲ್ಲ ಕೇಳಿದ್ದೇವೆ, ಖಾಲಿ ಜಾಗಗಳು ಎಲ್ಲಿದೆ, ಬ್ಯಾರನ್ ಲ್ಯಾಂಡ್ ಅಂದರೆ ಏನು ಇಲ್ಲದ ಜಾಗದಲ್ಲಿ, ಏನು ನೀವು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡುವುದನ್ನು ಬಿಟ್ಟು ಬೇರೆ ಯಾವ ಜಾಗ ಇದೆ ಅದನ್ನೆಲ್ಲ ಕೇಳ್ತಾ ಇರ್ತೇವೆ. ಆ ಎಲ್ಲೆಲ್ಲಿ ಜಾಗಗಳಿದೆ ಅಲ್ಲಿ ನಾವು ಸರ್ಕಾರಕ್ಕೆ ತಿಳಿಸಿ, ಸರ್ಕಾರದಿಂದ ಅನುದಾನ ಬಂದಾಗ ನಾವು ಅಲ್ಲಿ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಜಾಗಗಳ ಅವೈಲೇಬಿಲಿಟಿ ಬಹಳ ಕಡಿಮೆ ಇದೆ, ನಿಮ್ಗೆ ಗೊತ್ತಿರ್ಬೋದು. ಅದೇ ನಮಗೆ ಬೇರೆ ಕಡೆ ಎಲ್ಲ ಸುಳ್ಯ, ಪುತ್ತೂರೆಲ್ಲ ಸರ್ಕಾರಿ ಜಾಗಗಳು ತುಂಬ ಇದೆ, ಅಲ್ಲಿ ನಾವು ನೆಡ್ತಾ ಇದ್ದೇವೆ. ಇನ್ನೊಂದು ಏನಂತಂದರೆ ನಾವು ರೋಡ್ ಸೈಡ್ ಗಿಡಗಳನ್ನು ಮಾಡ್ತಾ ಇದ್ವಿ. ಎಲ್ಲೆಲ್ಲ ರೋಡ್ ಸೈಡ್ ಅವೈಲೇಬಲ್ ಇದೆ, ಪರಿಸರ ಆಸಕ್ತಿಗಳವರ ಜೊತೆ ಸಂಘ ಸಂಸ್ಥೆಯವರ ಜೊತೆ ಸೇರಿಕೊಂಡು ಅವ್ರು ಎಲ್ಲಿಯಾದರೂ ನೆಡಬೇಕು ಈ ರೋಡ್ ಸೈಡ್ ನೆಡಿ ಅಂತಂದಾಗ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ರೋಡ್ ಸೈಡ್ ಕೂಡ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಾವೊಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀವಿ. ನಮ್ಮ ಮಂಗಳೂರಿನ DCF ದಕ್ಷಿಣ ಕನ್ನಡ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ವೈ ಕೆ ದಿನೇಶ್ ಕುಮಾರ್ ಅಂತ ಇದ್ದಾರೆ. ಇವರು ಒಂದು ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ ಈ ಸರಿ, ಇಷ್ಟೋರೆಗೆ ಎಲ್ಲಿಯೂ ಮಾಡಿಲ್ಲ. ನಮ್ದು ಕಡಲ್ ಕೊರೆತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇದು ಭಾರಿ ಒಳ್ಳೆ ಕಾನ್ಸೆಪ್ಟು, ಎಲ್ಲರೂ ಕೂಡ ಇದನ್ನು ಬರೆಯಬೇಕು. ಕಡಲಿನ ಸೈಡಲ್ಲಿ ಬರುವಂಥ, ಈಗ ಉದಾಹರಣೆಗೆ ಮಾವು ನೀವು ಸಮುದ್ರ ಬದಿ ನೆಟ್ಟರೆ ಬರುವುದಿಲ್ಲ, ಹಲಸು ನೆಟ್ಟರೆ ಬರುವುದಿಲ್ಲ. ಈ ಸಮುದ್ರ ಬದಿಯಲ್ಲಿ ಬರುವಂತಹ ಗಿಡಗಳೇ ಇದೆ, ಸ್ಕ್ಯಾವಿಯಲ್ಲೋ ಬ್ರಹ್ಮಣಾ ಅಂತ ಹೇಳುವಂಥ ಕೆಲವು ಸ್ಪೀಷೀಸ್ಗಳೇ ಇದೆ, ಡಿಯೋಡ್ರಂಡ್ರಾ. ಇದನ್ನೆಲ್ಲ ಬೆಳೆಸುವಂಥದ್ದು ಕಳೆದ ಸಲ ನಾವು ಒಂದು 10 ಹೆಕ್ಟೇರ್ ಪ್ಲಾಂಟೇಷನ್ ನಾವು ಮಾಡಿದ್ದೀವಿ ಕಳೆದ ವರ್ಷ 22ನೇ ಇಸ್ವಿ ಮಳೆಗಾಲದಲ್ಲಿ. ಈಗ 23ರಲ್ಲಿ ಒಂದು 5 ಹೆಕ್ಟೇರನ್ನು ಸಹ ಮಾಡ್ತಾ ಇದ್ದೀವಿ ಸಮುದ್ರ ಸೈಡಲ್ಲಿ ನಾವು ನೆಡೋದು. ಇದು ಭಾರಿ ಒಳ್ಳೆ ಕಾನ್ಸೆಪ್ಟ್. ಇದು ಸಮುದ್ರದ ಗಾಳಿ ಸಮುದ್ರ ಸೈಡಿಂದ ಬಿದ್ದಾಗ ಸ್ಟೆಪ್ ವೈಸ್ ಸ್ಯಾಂಡಿ ಡ್ಯೂನ್ಸ್ ಥರ ಗಾಳಿಯನ್ನದು ತಳ್ಳಿಕೊಂಡು ಹೋಗಬಾರ್ದು, ಗಾಳಿಯನ್ನು ವಾಪಸ್ ಕಳಿಸಬೇಕು. ಅದು ಆ ಥರದಲ್ಲಿ ಸುರುವಿಗೆ ಸ್ಕ್ರೀಪರ್ಸ್ ಬಳ್ಳಿಗಳನ್ನು ನೆಡುವುದು, ಆನಂತರ ಸಣ್ಣ ಗಿಡ, ಆನಂತರ ದೊಡ್ಡ ಗಿಡ, ಒಂದು ಸ್ಟೆಪ್ ವೈಸಲ್ಲಿ. ಸಮುದ್ರದ ಗಾಳಿ ಬಂದಾಗ ನಾವು ಒಮ್ಮೆಲೆ ದೊಡ್ಡ ಮರ ಬಂದಾಗ ಆ ದೊಡ್ಡ ಮರ ಮಗುಚಿ ಬೀಳ್ತದೆ, ದೊಡ್ಡ ಮರಕ್ಕೆ ಗಾಳಿ ತಾಗಬಾರ್ದು, ಸುರುವಿಗೆ ಸಣ್ಣ ಮರ, ಆನಂತರ ದೊಡ್ಡದು. ಆ ಥರ ಒಂದು ಸ್ಟೆಪ್ ವೈಸಲ್ಲಿ ಸ್ಯಾಂಡಿಡ್ ಡ್ಯೂನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಮ್ಮ ಡಾಕ್ಟರ್ ವೈ ಕೆ ದಿನೇಶ್ ಕುಮಾರ್ ಅವರು ತಂದಿದ್ದಾರೆ. ಈಗ ಅದನ್ನು ನಾವು ಜಾಸ್ತಿ ಪ್ರೋತ್ಸಾಹ ಮಾಡ್ತಾ ಇದ್ದೆ. ಅದು ನೆಟ್ಟಾಗ ಕಳೆದ ವರ್ಷ ನಾವು ಯಾವ ಜಾಗದಲ್ಲಿ ನೆಟ್ಟಿದ್ದೇವೋ ಅಲ್ಲಿ ಕಡಲ್ ಕೊರತೆ ಬರಲೇ ಇಲ್ಲ, ಕಡಲ್ ಕೊರತೆ ಬರಲ್ಲ. ಅದನ್ನು ನೋಡಿ ನಮ್ಮ ಆಫೀಸರ್ಸ್ಗಳು ಈಗ ಇನ್ನೊಂದಷ್ಟು ಈ ಥರವನ್ನು ಬೆಳೆಸಿ ಅಂತ ಈ ವರ್ಷ ನಮಗೆ ಒಂದು 5 ಹೆಕ್ಟರ್ ಟಾರ್ಗೆಟ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಟಾರ್ಗೆಟ್ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಆದರೆ ನಮಗೆ ಸಮುದ್ರ ಸೈಡು ಸಮುದ್ರದಲ್ಲಿ ಜಾಗ ಸಿಗಬೇಕಾಗಿದೆ ನಮಗೆ. ಆ ಜಾಗವನ್ನು ಯಾರು ಕೊಡುವಂಥದ್ದು? ಅದು ಸರ್ಕಾರದ, ಅಂದರೆ ಕೆಲವರೆಲ್ಲ ಪ್ರೈವೇಟ್ ಜಾಗಗಳಲ್ಲಿ ಒತ್ತುವರಿ ಮಾಡಿಕೊಂಡಿರ್ತಾರೆ, ಇನ್ನು ಕೆಲವೆಲ್ಲ ಅವೈಲಬಿಲಿಟಿ ಇದೆ. ಈ ಜಾಗವನ್ನು ನೋಡಿಕೊಂಡು ನಾವು ಸಿಲೆಕ್ಟ್ ಮಾಡಿಕೊಂಡು, ನಮ್ದೀಗ ಒಂದು ಕಾನ್ಸೆಪ್ಟ್ ಇದೆ, ನಮ್ಮ ಮಂಗಳೂರು ಬಾರ್ಡರ್ ಇಲ್ಲಿಂದ ಸ್ಟಾರ್ಟ್ ಆಗ್ತದ, ಅಲ್ಲಿಂದ ನಾವು ನಮ್ಮದು ಮುಲ್ಕಿವರೆಗೆ ಕೂಡ ನಾವು ಈ ಥರ ಸ್ಟ್ರೆಚ್ ಮಾಡಬೇಕು ಅಂತ ಒಂದು ಒಳ್ಳೆ ಯೋಜನೆಯನ್ನು ಮಾಡಿದ್ದೀವಿ. ಇದು ಆದಲ್ಲಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕಡಲ್ ಕೊರೆತ ಬಹಳ ಗಣನೀಯವಾಗಿ ಕಡಿಮೆ ಆಗುವುದರಲ್ಲಿ ಸಂಶಯವೇ ಇಲ್ಲ. ಇದನ್ನು ಈ ಕಡಲು ಅಂತ ಹೇಳಿ ನಾವೇನು ನೀರಿದೆ ಅಲ್ಲಿಂದ ಎಷ್ಟು ದೂರದಲ್ಲಿ ನೆಡಬೇಕಾಗ್ತದೆ? ನಾವು ಒಂದು 50 ಮೀಟರ್, ಅಂದರೆ ಕಡಲಿನ ತೆರೆ, ಮಳೆಗಾಲದಲ್ಲಿ ಆ ತೆರೆ ಎಲ್ಲಿಯವರೆಗೆ ಬರ್ತದೆ ಕೊನೆಯ ತೆರೆ, ಅಲ್ಲಿಂದ ನೋಡಿ ಅಲ್ಲಿಂದ ಹಿಂಭಾಗದಲ್ಲಿ ನಾವು ನೆಡ್ತೇವೆ. ಈಗ ಕೆಲವು ತೆರೆಗಳು ಕಡಲಿನಿಂದ 50 ಮೀಟರಲ್ಲಿ ಸ್ಟಾರ್ಟ್ ಆಗ್ಬೋದು, ಇನ್ನು ಕೆಲವು ಕಡೆ 100 ಮೀಟರಿಂದ ಸ್ಟಾರ್ಟ್ ಆಗ್ಬೋದು ಕಡಲಿನ ತೆರೆ, ಅಂದರೆ 100 ಮೀಟರ್ವರೆಗೆ ಬರ್ಬೋದು. ಹಾಗೆ ತೆರೆ ಕೊನೆ ಎಲ್ಲಿಯವರೆಗೆ ಬರ್ತದೆ ಅದರ ಹಿಂದಿನ ಜಾಗವನ್ನು. ಈಗ ಕಡಲಿಗೆ ತಾಗಿ ನಾವು ಗಿಡ ನೆಟ್ಟರೆ ತೆರೆ ಬರುವಾಗ ಗಿಡಗಳು ತಗೊಂಡೋಗ್ತದೆ. ತೆರೆ ಎಲ್ಲಿಯವರೆಗೆ ಬರ್ತದೆ ಅದನ್ನು ನೋಡಿ ಅಲ್ಲಿಂದ ಆ ಗಿಡವನ್ನು ನಾವು ನೆಡ್ತಾ ಇದ್ದೀವಿ. ಅದು ಏನಾಗ್ತದೆ ಅಂದರೆ ಈ ಸಾಯಿಲ್ ಅನ್ನು ಬೈಂಡಿಂಗ್ ಮಾಡ್ತದೆ ಆ ಗಿಡಗಳು, ಮತ್ತು ಬರುವಂಥ ಗಾಳಿಯನ್ನು ಅದು ಆ ಕಡೆ ಆರೋಡೈನಮಿಕ್ ಶೇಪಲ್ಲಿ ಗಾಳಿಯನ್ನು ಪಾಸ್ ಆಗುವಾಗ ಮಾಡ್ತದೆ. ಆದ್ದರಿಂದ ಆ ಥರ ಮಾಡ್ತಾ ಇದ್ದೇವೆ ನಾವು. ಇದರಲ್ಲಿ ಮುಖ್ಯವಾಗಿ ಏನಾದರೂ ಕೂಡ ನಮಗೆ ಉಪಯೋಗ ಆಗುವಂಥ ಗಿಡಗಳಿದ್ದಾವೆ ಇದರಲ್ಲಿ? ಹೌದು, ಇದರಲ್ಲಿ ಉಪಯೋಗ ಅಂದರೆ ಈಗ ಸಮುದ್ರ ಕೊರೆತವನ್ನು ತಡೆಯುವುದೇ ಒಂದು ಭಾರಿ ದೊಡ್ಡ ಉಪಯೋಗ ಮನುಷ್ಯನಿಗೆ, ಕಡಲ್ ಕೊರೆತ ತಡೆಯುವುದು. ಇದರಲ್ಲಿ ಸಮುದ್ರ ಸೈಡಲ್ಲಿ ಬರುವಂಥ ಗಿಡಗಳು, ಇದರಲ್ಲಿ ಇನ್ನೊಂದು ಗಿಡ ನೋಣಿ ಒಂದು ಬರ್ತದೆ, ಇದರಲ್ಲಿ ನೋಣಿ ಕೂಡ ಸಮುದ್ರ ಸೈಡ್, ನೋಣಿಯಲ್ಲಿ ಒಂದು ಕಾಯಿ ಬರ್ತದೆ. ನೋಣಿ ಕಾಯಿ ನಮಗೆ ತುಂಬ ಔಷಧೀಯ ಗುಣ ಹೊಂದಿರುವಂಥ ಕಾಯಿ. ಇನ್ನು ಎಕ್ಕ ಗಿಡ ಇದೆ ಇದರಲ್ಲಿ, ಎಕ್ಕೆ ಅಂತ ಹೇಳ್ತಾರೆ, ಎಕ್ಕ ಗಿಡ ಕೂಡ ನಿಮಗೆ ಮೆಡಿಸಿನಲ್ ಆಗಿ ಯೂಸ್ ಆಗಿರುವಂತಹ ಗಿಡಗಳು. ಮತ್ತು ಬೇರೆ ಗಿಡಗಳನ್ನು ನಾವೊಂದು ಡೀಪ್ ಆಗಿ ಸ್ಟಡಿ ಮಾಡಿದರೆ ಅದರಲ್ಲೆಲ್ಲ ಒಂದು ಔಷಧೀಯ ಗುಣಗಳು ಇರಬಹುದು. ಈಗ ಸದ್ಯಕ್ಕೆ ನನಗೆ ಗೊತ್ತಿರುವ ಹಾಗೆ ನೋಣಿಸೆ ನೆಡ್ತಾ ಇದ್ದೇವೆ ನಾವು, ಅದರಲ್ಲಿ ತುಂಬ ಔಷಧೀಯ ಗುಣಗಳಿದೆ. ಇದನ್ನು ಯಾವ ಸಮಯದಲ್ಲಿ ನೀವು ನೆಡ್ತಾ ಇರೋದು? ಜೂನ್ ತಿಂಗಳಲ್ಲಿ ನೆಡ್ತೀವಿ ನಾವೀಗ, ಯಾಕೆಂದ್ರೆ ಮಳೆ ಬರಬೇಕು ನಮಗೆ. ಯಾಕೆ ಈ ಗಿಡ ನೆಟ್ಟಾಗ ಸ್ವಲ್ಪ ಮಳೆಗಳ ಅವಶ್ಯಕತೆ ಇದೆ, ನೀರಿನ ಅವಶ್ಯಕತೆ, 4-5 ತಿಂಗಳು ಅದಕ್ಕೆ ನೀರು ಬೇಕು. ಹಾಗೆ ಈಗ ಮಳೆಗಾಲದಲ್ಲಿ ನೆಡ್ತಾ ಇದ್ದೀವಿ ನಾವು ಅದನ್ನು. ಬೇಸಿಗೆಗಾಲದಲ್ಲಿ ಅದಕ್ಕೆ ನೀರು? ಎಸ್, ನೀವು ಹೇಳಿದ್ದು ಕರೆಕ್ಟ್. ಬೇಸಿಗೆಯಲ್ಲಿ ಇದಕ್ಕೊಂದು 3 ವರ್ಷ ಇದಕ್ಕೆ ನೀರು ಬೇಕು. ಹಾಗೆ ಅದಕ್ಕೆ ನೀರು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಸ್ಪ್ರಿಂಕ್ಲರ್ ಇದಕ್ಕೆ ಯೂಸ್ ಮಾಡಿದ್ದೇವೆ. ಹಾಗೆ ಇದು ಯುನಿಕ್ ಸಿಸ್ಟಮ್, ಇದು ಭಾಳ ಚೆನ್ನಾಗಿದೆ. ಎಲ್ಲರೂ ನಾವೇನು ಮಾಡ್ತೀವಿ, ಗಿಡ ನೆಟ್ಬಿಡ್ತೀವಿ, ನೆಕ್ಸ್ಟ್ ವರ್ಷ ಅದಕ್ಕೆ ಮೇಂಟೆನೆನ್ಸ್ ಇರ್ತದೆ. ಆ ಮೇಂಟೆನೆನ್ಸು ಏನಾಗ್ತದೆ, ಒಂದೊಂದು ಸಲ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ನೆಡುವಾಗ ಏನಾಗ್ತದೆ, ಎಲ್ಲಿಯೋ 1-2-3 ಗಿಡಗಳಿಗೆ ನಾವು ಸರಿಯಾಗಿ ನೋಡಿಲ್ವೋ ಏನೋ ಸಾಯ್ತ. ಬಟ್ ಇಲ್ಲಿ ಹಾಗೆಲ್ಲ, ಈಚ್ ಆ್ಯಂಡ್ ಎವ್ರಿ ಗಿಡವನ್ನು ಮಾನಿಟರ್ ಮಾಡುವಂತಹ ಒಂದು ಸಿಸ್ಟಮ್ ಇದರಲ್ಲಿ ಇದೆ. ಸರಿ, ಹಾಗಾಗಿ ಇಲ್ಲಿ ನಾವು 2023ರಲ್ಲಿ ಎಷ್ಟು ಗಿಡಗಳು ನೆಟ್ಟಿದ್ದೀವಿ, 2022ರಲ್ಲಿ, ಈಗ 23ರಲ್ಲಿ ಆ ನೆಟ್ಟ ಎಲ್ಲ ಗಿಡಗಳು ಕೂಡ ಜೀವಂತವಾಗಿದೆ, ಚೆನ್ನಾಗಿ ಬಂದಿದೆ, ಬಿಕಾಸ್ ಆಫ್ ನಾವು ನೀರು ಕೊಡೋದ್ರಿಂದ. ಎಲ್ಲಿ ನೆಟ್ಟದ್ದು ನೀವು? ನಾವು ಈಗ ನಮ್ಮ ತಣ್ಣೀರು ಬಾವಿ ಪಕ್ಕದಲ್ಲಿ IOCL ಅಂತ ಒಂದು ಕ್ಯಾಂಪಸ್ ಇದೆ, ಅದರ ಹಿಂಭಾಗದಲ್ಲಿ ನಾವು ನೆಟ್ಟಿದ್ದೇವೆ. ಈಗ ಅದೇ ಪಕ್ಕದಲ್ಲಿ ಇನ್ನೊಂದು 10 ಹೆಕ್ಟರ್ ಜಾಗ ಇದೆ, ಅಲ್ಲಿ ಈ ವರ್ಷ 23ಕ್ಕೆ ನೆಡ್ತಾ ಇದ್ದೇವೆ. ಈಗ 10 ಹೆಕ್ಟೇರ್ ನೆಟ್ಟ ಗಿಡಗಳು ಒಟ್ಟಾರೆಯಾಗಿ ಒಳ್ಳೆಯ ರೀತಿಯಲ್ಲಿ ನೀವು ಕಾಣ್ತದ ಹೇಗೆ? 100ಕ್ಕೆ 100 ಇದು ಸಕ್ಸಸ್ ಆಗಿದೆ. ಕಳೆದ ವರ್ಷ ನೆಟ್ಟ ಜಾಗದ ಮುಂದಿನ ಪೋರ್ಷನ್ ಅಲ್ಲಿ ಮಾಡ್ತಾ ಇದ್ದೇವೆ. ಹೀಗೆ ಜಾಗ ಸಿಗ್ತಾ ಸಿಗ್ತಾ ಹೋದ್ರೆ ನಮ್ಗೆ, ಅಂದ್ರೆ ಕೆಲವು ಕಡೆ ಡಿಸ್ಟರ್ಬ್, ನಿಮ್ಗೆ ಗೊತ್ತಿರ್ಬೋದು, ನಾಡದೋಣಿಗಳಿರ್ತವೆ, ಇನ್ನೊಂದು ಕೆಲವಷ್ಟು ಏನೆಲ್ಲ ಕೆಲವರು ಆ ಜಾಗಗಳನ್ನು ನಮಗೆ ಕೊಟ್ರೆ ಮುಂದಿನ ದಿನಗಳಲ್ಲಿ ಒಂದು ಕಡಲ್ ಕೊರೆತವನ್ನು ಎದುರಿಸಲಿಕ್ಕೆ ಇದೊಂದು ಒಳ್ಳೆ ಪ್ಲಾಂಟೇಶನ್ ಅಂತ ಹೇಳ್ಬೋದು. ಸರಿ, ಸಾಮಾನ್ಯ ಒಂದು ಜನರಲ್ಲಿ ಮಾತಿದೆ, ಈ ಗಿಡಗಳನ್ನು ಪ್ರತಿ ವರ್ಷ ನೆಡುವುದು, ಪ್ರತಿ ವರ್ಷ ಸಾಯುವುದು ಅಂತ. ಅದಕ್ಕಾಗಿ ನೀವೇನು ಕ್ರಮಗಳನ್ನು ಕೈಗೊಂಡಿದ್ದೀರಿ? ಹೌದು, ನೀವು ಹೇಳಿದ್ದು ಸರಿ. ಅಂದರೆ ನಾವು ಈಗ ಗಿಡ ನೆಡ್ತೀವಿ, ಜನರು ಅವರಿಗಾಗಿ ಅದರ ಮೇಲೆ ಒಂದು ಪ್ರೀತಿ ಬರಬೇಕು. ಹಾಗೆ ನಾವು ಅಂತಲ್ಲ, ಅರಣ್ಯ ಇಲಾಖೆ ನಾವು ಅದನ್ನು ಮಾನಿಟರ್ ಮಾಡ್ತೀವಿ, ಅಲ್ಲಲ್ಲಿ ನೆಡ್ತೀವಿ. ಜೊತೆಗೆ ಇನ್ನೂ ನಮಗೆ ದೊಡ್ಡ ಸಮಸ್ಯೆ ಏನಂತಾರಲ್ಲೇ, ಮಂಗಳೂರಿನಲ್ಲಿ ಜನಗಳಿಗೆ ಇನ್ನೂ ಅವೇರ್ನೆಸ್ ಬರಬೇಕು. ಕೆಲವೊಂದಷ್ಟೇ ಸಂಘ ಸಂಸ್ಥೆಗಳು ಅವೇರ್ನೆಸ್ ತಗೊಂಡಿದೆ ಬಿಟ್ಟರೆ ಇನ್ನೂ ಕೆಲವಿಲ್ಲ. ಈ ಸಂಘ ಸಂಸ್ಥೆಗಳು ಎಲ್ಲ ನಮಗೆ ಎಲ್ಲಿಯಾದರೂ ಮರ ಕಡಿದ್ರೆ ಇವರೆಲ್ಲ ನಮಗೆ ಇಂಟಿಮೇಷನ್ ಮಾಡ್ತಾರೆ, ನೋಡಿ ಅಲ್ಲಿ ಮರ ಕಡಿದಿದ್ದಾರೆ, ಇಲ್ಲಿ ಗಿಡಕ್ಕೆ ನೀರು ಕಡಿಮೆ ಇದೆ ಅಂತೆಲ್ಲ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೆಲವೊಂದಕ್ಕೆ ನೀರು ಹಾಕೋದಾಗಲಿ ಅದನ್ನು ಕಾಪಾಡೋದಾಗಲಿ ನಾವು ಮಾಡ್ತಾ ಇದ್ದೇವೆ. ಈಗ ಮಂಗಳೂರಲ್ಲಿ ಆಲ್ರೆಡಿ ಎನ್ ಇ ಸಿ ಎಫ್ನವ್ರು ಅಂತ ಇದ್ದಾರೆ, ಇನ್ನೊಂದು ಜೀತ್ ರೋಚ್ ಅಂತ ಇದ್ದಾರೆ, ಮಾಧವ್ ಉಳ್ಳಾಳ್ ಅಂತ ಇದ್ದಾರೆ. ಹೌದು, ಇವರೆಲ್ಲ ನಮಗೆ ಆಗಾಗ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಎಲ್ಲಿಯಾದ ಗಿಡಗಳು ಮುರಿದು ಬಿದ್ದಾಗ ಅಥವಾ ಗಿಡಗಳಿಗೆ ನೀರು ಕಡಿಮೆ ಆದಾಗ ಅಥವಾ ರೋಡ್ ಸೈಡಿನ ಗಿಡಗಳನ್ನು ಬೇರೆ ಯಾವುದಾದ್ರೂ ಇಂಡಸ್ಟ್ರಿ ಆ್ಯಕ್ಟ್ ಅಥವಾ ಇನ್ನೊಂದು ಕೈಗಾರಿಕೋದ್ಯಮಿಗಳು ಅಥವಾ ಇನ್ನು ರೋಡ್ ವೈಡನಿಂಗಿಗೆ ಯಾರಾದರೂ ಏನಾದರೂ ಕಡಿದ ಸಂದರ್ಭದಲ್ಲಿ ಇವರು ನಮಗೆ ಹೇಳ್ತಾರೆ. ಆಗ ನಾವು ಹೋಗಿ ಅದನ್ನು ಗಿಡ ನೆಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಬಟ್ ಇದು ನಿರಂತರ, ಇದು ಎಲ್ಲಿಯವರೆಗೆ ಮನುಷ್ಯನಿಗೆ ಅದರ ಮೇಲೆ ಪ್ರೀತಿ ಹುಟ್ಟುತ್ತದೆ ಅಲ್ಲಿಯವರೆಗೆ ನಾವು ಗಿಡವನ್ನು ನೆಡ್ತಾ ಹೋಗಬೇಕು. ಬರೀ ಅರಣ್ಯ ಇಲಾಖೆ ನೆಟ್ಟ ಮೇಲೆ 24 ಗಂಟೆ ನಾವು ಮಾನಿಟರ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ. ಹಾಗೆ ನಾವು ಜನಗಳು ಹಾಗೂ ಸಂಘ ಸಂಸ್ಥೆಯವರು ಇವರೆಲ್ಲ ಸೇರಿಕೊಂಡು ಆ ನಾವು ನೆಟ್ಟ ಗಿಡದ ಮೇಲೆ ಒಂದು ಪ್ರೀತಿ ತೋರಿಸಿದರೆ ಖಂಡಿತವಾಗಿ ಅದು ಗಿಡ ಉಳಿತದೆ ಅನ್ನೋದು ನನ್ನ ಅಭಿಪ್ರಾಯ. ಹಣ್ಣಿನ ಗಿಡಗಳನ್ನು ಕೊಡ್ತದ ಅರಣ್ಯ ಇಲಾಖೆ? ಖಂಡಿತ ಕೊಡ್ತದೆ. ನೋಡಿ, ಹಲಸು ಇದೆ ನಮ್ಮಲ್ಲಿ, 2-3 ವೆರೈಟಿ ಆಫ್ ಹಲಸು ಬೆಳೆಸಿದ್ದೀವಿ. ಹಾಗೆ ಮಾವಿನ ಹಣ್ಣಲ್ಲಿ ಕೂಡ ಒಂದು 2-3 ಥರದ ವೆರೈಟಿ ಇದೆ. ಹೆಬ್ಬಲಸು ಗಿಡಗಳಿದೆ ನಮ್ಮಲ್ಲಿ, ನೆಲ್ಲಿ ಗಿಡಗಳನ್ನು ಬೆಳೆಸ್ತೀವಿ. ಸೀತಾಫಲದ ಗಿಡಗಳನ್ನು ಸಹ ಈ ಸರಿ ನಾವು ನರ್ಸರಿಯಲ್ಲಿ ಮಾಡಿದ್ದೀವಿ. ಪುನರ್ಪುಳಿ ಇದೆ ನಮ್ಮಲ್ಲಿ, ಆ ನೇರಳೆ ಗಿಡಗಳು ಸಹ ಇದೆ. ನೇರಳೆ ಗಿಡದಲ್ಲಿ ವೈಲ್ಡ್ ನೇರಳೆನೂ ಇದೆ, ಕಸಿ ನೇರಳೆಯನ್ನು ಕೂಡ ನಮ್ಮ ನರ್ಸರಿಯಲ್ಲಿ ನಾವು ಈ ಥರ ಬೆಳೆಸ್ತೀವಿ. ಹಾಗೆ ಹಣ್ಣಿನ ಗಿಡಗಳು ಕೂಡ ನಮ್ಮ ನರ್ಸರಿಯಲ್ಲಿ ಹೇರಳವಾಗಿದೆ. ಈ ನರ್ಸರಿ ಅಂತ ಹೇಳುವುದು ನಿಮ್ಮದೇ ನರ್ಸರಿಯೋ ಅಥವಾ ನೀವು ನರ್ಸರಿಯ ಜೊತೆಗೆ ಟೈಅಪ್ ಮಾಡಿಕೊಂಡು? ಇಲ್ಲ ಇಲ್ಲ, ನಮ್ಮದೇ. ಕರ್ನಾಟಕ ಸರ್ಕಾರ ನಮಗೆ ಅನುದಾನವನ್ನು ಕೊಡ್ತದೆ, ಅನುದಾನ ಪ್ರಕಾರ ಎಷ್ಟು ಗಿಡಗಳನ್ನು ಬೆಳೆಸಬೇಕಂತ ಕೊಡ್ತದೆ. ಅದಕ್ಕೆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಗೈಡ್ಲೈನ್ಸ್ ಪ್ರಕಾರ ನರ್ಸರಿಯನ್ನು ಬೆಳೆಸ್ತೀವಿ. ಎಲ್ಲಿದೆ ಈ ನರ್ಸರಿಗಳು? ನಮ್ಮ ನರ್ಸರಿ ಹೊಸದಾಗಿ ಆಗ್ತಿರುವ ಒಂದು DC ಆಫೀಸ್ ಇದೆ ಪಡೀಲ್ನಲ್ಲಿ, ಅದರ ಪಕ್ಕದಲ್ಲಿ ನಮ್ಮ ನರ್ಸರಿ ಇದೆ. ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಡೆಗೆ ನರ್ಸರಿಗಳು? ಹೌದು, ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಪುತ್ತೂರು, ಸುಳ್ಯ, ಆಯಾ ತಾಲೂಕು ವ್ಯಾಪ್ತಿಯಲ್ಲಿ, ಆಯಾ ವಲಯ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ನರ್ಸರಿಗಳಿದೆ. ಇದಕ್ಕೆ ಶುಲ್ಕ ಎಷ್ಟು ಬರ್ಬೋದು? ಗಿಡಗಳನ್ನು ಮಾರುವಾಗ ನಮಗೆ ಈ ಸರಿ ದರ, ಕಳೆದ ಸಲ ಏನಾಗಿದೆ ಅಂದರೆ 6x9 ₹1, 8x12 ₹3 ದರ ಇತ್ತು. ಹಾಗಾಗಿ ನಮ್ಮ ನರ್ಸರಿಯಲ್ಲಿ ತುಂಬ ಗಿಡಗಳು ಸೇಲ್ ಆಗ್ತಾ ಇತ್ತು. ಬಟ್ ಈಗ ಪ್ರಸ್ತುತ ವರ್ಷದಿಂದ, ಈ ವರ್ಷದಿಂದ 6x9 ₹6, 8x12 ₹23 ನಾವು ನಿಗದಿಪಡಿಸ್ತೀವಿ. 6x9, 8x12 ಅಂತಂದರೆ ಬ್ಯಾಗಿನ ಸೈಜು, ಅಂದರೆ ಆ ಚೀಲ, ಬ್ಯಾಗನ್ನು ಚೀಲದಲ್ಲಿ ತುಂಬಿಸಿಡ್ತೇವೆ ಎಲ್ಲ, ಆ ಚೀಲದ ಸೈಜು 6x9 ಗಿಡ ಅಂದರೆ ನಮ್ಮಲ್ಲಿ ಒಂದು 1.5 feet ಒಂದು 2 feet ಎತ್ತರದವರೆಗೆ ಇರಬಹುದು. 8x12 ಒಂದು 3 feet 5 feet ಎತ್ತರದ ಗಿಡಗಳು ನಮ್ಮ ನರ್ಸರಿಯಲ್ಲಿ ಇದೆ. ಹಾಗಾಗಿ 6x9 ₹6, 8x12 ₹23 ನಾವು ಗಿಡಗಳನ್ನು ಸೇಲ್ ಮಾಡ್ತಾ ಇದ್ದೇವೆ. ಇದು ಎರಡರಲ್ಲೂ ಕೂಡ ಎಲ್ಲ ಗಿಡಗಳು ಬರ್ತವ? ಖಂಡಿತ ಬರ್ತವೆ, ಎಲ್ಲ ಗಿಡಗಳು ಬರ್ತವೆ. ನಾನೀಗ ಏನೆಲ್ಲ ನಮ್ಮ ನರ್ಸರಿಯಲ್ಲಿ ಬೆಳೆಸಿದೆವು ಅಂತ ಹೇಳಿದ್ರೆ ಆ ಎಲ್ಲ ಗಿಡಗಳು ಸಹ ಇದರಲ್ಲಿ ಬರ್ತವೆ. ಒಳ್ಳೆಯದು ಪ್ರಶಾಂತ್ ಕುಮಾರ್ ಪೈ ಅವರೇ, ಮುಖ್ಯವಾಗಿ ಈ ಅರಣ್ಯ ಇಲಾಖೆಯ ಯೋಜನೆಗಳು ಮತ್ತು ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನು ಕೆಲಸ ಮಾಡ್ತದೆ ಅನ್ನೋದನ್ನು ಹೇಳಿದ್ದೀರಿ. ಧನ್ಯವಾದಗಳು ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪರಿಸರ ಸಂರಕ್ಷಣೆಯಲ್ಲಿ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಮಂಗಳೂರಿನ ವಲಯ ಅರಣ್ಯ ಅಧಿಕಾರಿ ಪ್ರಶಾಂತ್ ಕುಮಾರ್ ಪೈ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಯ ಅನುಭವದ ಕುರಿತು ಬೆಳ್ತಂಗಡಿ ತಾಲೂಕು ಲಾಯಿಲದ ರವಿಚಂದ್ರ ಅವರೊಂದಿಗಿನ ಮಾತುಕತೆಯನ್ನು ಕೇಳೋಣ. ಬೆಳ್ತಂಗಡಿ ತಾಲೂಕು ಲಾಯಿಲದ ರವಿಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನೀವು ಏನೇನು ಕೃಷಿಗಳನ್ನು ಮಾಡ್ತಾ ಇದ್ದೀರಿ? ನಾನು ಅಂದರೆ ನನ್ನ ಅಪ್ಪ ಕೃಷಿ ಮಾಡ್ತಾಯಿದ್ರು. ಅವರಿಗೆ ಏಜ್ ಆದಮೇಲೆ ಅವರು ಅಂದರೆ ಪ್ರಗತಿ ಬಂದ ತಂಡದಲ್ಲಿ ಒಂದು 30 ವರ್ಷದಿಂದ ಮುಂಚೆ ಸ್ಟಾರ್ಟ್ ಆಯಿತು ನಮ್ಮ ಊರಲ್ಲಿ. ಅದರಲ್ಲಿ ಇದ್ದರು, ಇದ್ದುಕೊಂಡು ಮತ್ತು ಅವರ ಆರೋಗ್ಯ ಸ್ವಲ್ಪ ತೊಂದರೆ ಆದ ಕಾರಣ ಮತ್ತು ನಾನು ಅಂದರೆ ಹೊರಗಡೆ ಇದ್ದೆ. ನಮಗೆ ಕೃಷಿದ್ದು ಅಷ್ಟೊಂದು ನಾನು ಹೋಗ್ತಾನಿಲ್ಲ, ನಾನು ಮೆಕ್ಯಾನಿಕ್ ಕೆಲಸ ಮಾಡ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ. ಹಾಗಾಗಿ ಕೃಷಿಯ ಬಗ್ಗೆ ನಾವು ಹೋಗಲೇ ಇಲ್ಲ, ಅಪ್ಪನೇ ಮಾಡ್ತಿಲ್ಲ ನೋಡ್ಕೊಂಡಿದ್ರು, ನಮಗೆ ಅದರ ಜ್ಞಾನವೇ ಇರಲಿಲ್ಲ. ಒಂದು ಟೈಮಲ್ಲಿ ಅಂದರೆ ನನಗೆ ಮತ್ತೆ ಇದು ನಮ್ಮದು ನಮ್ಮ ದೇವಡಿಗ ನಮ್ಮ ಜಾತಿ, ಹಾಗಾಗಿ ನಾವು ಸ್ಯಾಕ್ಸೋಫೋನು ಮತ್ತು ವಾದ್ಯಕ್ಕೆಲ್ಲ ಹೋಗ್ತೇವೆ ನಾವು. ಜಾತಿ ಕಸಬು ನಮ್ಮದು. ಹಾಗಾಗಿ ಅದು ಒಂದು ಇರಲಿ ಅಂತೇಳಿ ನಾನು ಅದಕ್ಕೆ ಸ್ವಲ್ಪ ಆಸಕ್ತಿ ತೋರಿಸಿಕೊಂಡು ಹಾಗೆ ಅದನ್ನು ಸ್ವಲ್ಪ ಕಲಿತುಕೊಂಡು ಹಾಗೆ ಅದಕ್ಕೆ ಹೋಗ್ತಾ ಇದ್ದೆ. ಹಾಗೆ ಮತ್ತೆ ಅವರಿಗೆ ಆರೋಗ್ಯ ಸ್ವಲ್ಪ ಇದು ಹಾಳಾದ ಕಾರಣ ಮತ್ತು ಅನಿವಾರ್ಯವಾಗಿ ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಕಷ್ಟ ಆಯಿತು. ಅಪ್ಪನಿಗೆ ಮತ್ತು ಅಮ್ಮನಿಗೆ ಕೂಡ ಕಷ್ಟ, ಎಲ್ಲ ಕಾಲು ನೋವು ಗಂಟು ನೋವು. ಆವ ಟೈಮಲ್ಲಿ ನಮಗೆ ಅಂದರೆ ನಮಗೆ ಓದಲಿಕ್ಕೆ ನನ್ನ ತಮ್ಮನಿಗೆ ತಂಗಿಗೆ ಎಲ್ಲ ವ್ಯವಸ್ಥೆ ಹೈನುಗಾರಿಕೆಯಿಂದಲೇ ಮುಂಚೆಯಿಂದಲೇ ಹೈನುಗಾರಿಕೆ ಇತ್ತು ನಮಗೆ. ಹಾಗೆ ಮಾಡ್ಕೊಂಡು ಬಂದು ಬರ್ತಾಯಿದ್ರು. ಆದ ಕಾರಣ ಸ್ವಲ್ಪ ಇವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮನೆಯಲ್ಲಿ ಸ್ವಲ್ಪ ಅವರಿಗೆ ಕೂಡುದಿಲ್ಲ, ಆದರೆ ದನ ಕೊಡಲಿಕ್ಕೆ ಆಗೋದಿಲ್ಲ ಅವರಿಗೆ ಅಂತ ಒಂದು ಪರಿಸ್ಥಿತಿ ಇತ್ತು. ಆವಾಗ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆ ಟೈಮಲ್ಲಿ ನಾವು ಅಂದರೆ ಸಡನ್ನಾಗಿ ಅಮ್ಮನಿಗೆ ಗೊತ್ತಿಲ್ಲದಾಗೆ ಅಮ್ಮನಿಗೆ ಅಪ್ಪನಿಗೆ ಗೊತ್ತಿಲ್ಲದಾಗೆ ಒಂದು ಐದಾರು ದನ ಇದ್ದ ದನವನ್ನೆಲ್ಲ ಒಂದು ದಿವಸ ಅವರಿಗೆ ಹೇಳದೇ ಮಾರಿಬಿಟ್ಟಿದ್ದೆ ನಾನು. ಹಾಂ, ಒಂದು ಟೈಮಲ್ಲಿ ದನವೇ ಬೇಡ ನಮಗೆ ಅಂತ, ಬೇಡ ಅಂದರೆ ಸಾಕಲಿಕ್ಕೆ ಆಗೋದಿಲ್ಲ, ಕಷ್ಟ ಅಂತೇಳಿ ತುಂಬ ಒಂದು ಎರಡು ಮೂರು ದಿವಸ ಕೂಗಿದ್ದುಂಟು. ಅಂದರೆ ಅವ್ರಿಗೆ ಆಗೋದಿಲ್ಲ, ನಮಗೆ ಆಗೋದಿಲ್ಲ, ಹಾಗಾಗಿ ಎಲ್ಲ ಕೃಷಿಯೇ ಬೇಡ ಅಂತ ಆ ಒಂದು ಪರಿಸ್ಥಿತಿಯಲ್ಲಿದ್ದೆ. ಮತ್ತು ಅನಿವಾರ್ಯವಾಗಿ ಮತ್ತು ನಾನು ಈಗ ಒಂದು 15 ದನ ಸಾಕ್ತಾ ಇದ್ದೇನೆ. ಅಲ್ಲ, ಈಗ ನೀವು ಮೆಕ್ಯಾನಿಕ್, ಹೌದು, ನಿಮ್ಮ ಕುಲಕಸುಬಾದಂತಹ ಸ್ಯಾಕ್ಸೋಫೋನ್ ಅನ್ನು ಮಾಡ್ತಾ ಇದ್ದೀರಿ, ಇದಕ್ಕೆ ಬೇಡ ಅಂತ ನೀವು ಬಿಟ್ಟವರು, ಹೌದು, ಯಾಕೆ ಮತ್ತೆ ಬಂದ್ರಿ? ಹೌದು, ಮತ್ತೆ ಅದು ಅದರಿಂದ ಈ ನಾನು ಮತ್ತೆ ಪ್ರಗತಿ ಬಂದಂಡಕ್ಕೆ ಸೇರಿದೆ ಅಪ್ಪನ ಬದಲಿಗೆ. ಸೇರಿದ ನಂತರ ನಮಗೆ ಅಧ್ಯಯನ ಪ್ರವಾಸಕ್ಕೆಲ್ಲ ಇಲ್ಲಿಂದ ಕರ್ಕೊಂಡೋದ್ರು. ಅವಾಗ ಹೈನುಗಾರಿಕೆಯಲ್ಲಿ ಮೈಸೂರಿಗೆ ಮತ್ತೆ ಕೆಲವು ಕಡೆ ಎಲ್ಲ ಕರ್ಕೊಂಡೋದ್ರು. ಅವಾಗ ನನಗೆ ಒಂದು ಆಸಕ್ತಿ ಹುಟ್ಟಿತ್ತು. ಅವಾಗ ನಂತರ ಇದನ್ನು ಮಾಡ್ಬೋದು, ನಮಗೂ ಒಂದು ಇದರಲ್ಲಿ ಆಗ್ಬೋದು ಅಂತೇಳಿ. ಹಾಗೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ದನವನ್ನು ಮಾಡಿ ಸಾಕಿ ಈಗ ನೀವು 15 ದನ ಇದ್ದ ಎಲ್ಲ ಮಾರಿದ್ರಿ ನೀವು? ಹೌದು. ಮತ್ತೆ ಪುನಃ ತಗೊಂಡು ಸ್ಟಾರ್ಟ್ ಮಾಡಿ ಮತ್ತೆ ಅದರಿಂದ ಆಗ್ಬೋದು ಅಂತ ಹೇಳ್ಕೊಂಡು ಮತ್ತೆ ನನಗೆ ಮದುವೆ ಆಯ್ತು. ಮದುವೆ ಆದ ನಂತರ ನನ್ನ ಹೆಂಡತಿ ಕೂಡ ಭಾರಿ ಆಸಕ್ತಿ ಉಂಟು ಹೈನುಗಾರಿಕೆಯಲ್ಲಿ. ಹಾಗಾಗಿ ಮತ್ತೆ ಒಂದು ಈ ಕೋಳಿ ಅದರ ಒಟ್ಟಿಗೆ ಕೋಳಿ ಕೂಡ ಮಾಡ್ತಾ ಇದ್ದೇನೆ, ಅದರ ಒಟ್ಟಿಗೆ ಹೈನುಗಾರಿಕೆಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಈಗ ನಾವು ಮತ್ತೆ ಹೈನುಗಾರಿಕೆಗೆ ಬರುವ, ಎರಡು ದನ ತಗೊಂಡ್ರಿ? ಹೌದು. ಯಾವ ಟೈಪ್ನ ದನ ತಗೊಂಡ? ನಾನು ಜರ್ಸಿ ತಗೊಂಡದಂದ್ರೆ ಒಂದು ಕಣ ಕರು ಇತ್ತು ಸ್ವಲ್ಪ ದೊಡ್ಡದ, ಮತ್ತೆ ಹಾಲು ಕರಲಿಕ್ಕೆ ಕೂಡ ಗೊತ್ತಿರಲಿಲ್ಲ ನಮಗೆ. ಮತ್ತೆ ಅನಿವಾರ್ಯವಾಗಿ ನಾವು ಹಾಲು ಕರೆಯುವ ಪರಿಸ್ಥಿತಿ ಬಂತು. ಕಲ್ತ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಕರೆದು ಮತ್ತೆ ಅದು ಎರಡು ದನ ಇದ್ದುಕೊಂಡು ಅದನ್ನು ಕಷ್ಟ, ಅದನ್ನೇ ಮೇಂಟೈನ್ ಮಾಡ್ತಾ ಹೋಗುವಾಗ ಇನ್ನು ಸ್ವಲ್ಪ ಎರಡು ದನ ಇದ್ರೆ ಏನಾದರೂ ಒಂದು ಜನ ಮಾಡಿಕೊಂಡು ಸ್ವಲ್ಪ ಮೇಂಟೈನ್ ಮಾಡ್ಬೋದು ಅಂತಾಯ್ತು. ಆಗ ಒಂದು ಜನ ಇಟ್ಟರೆ ಇನ್ನು ಬಾಕಿ ಕೆಲಸಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹೇಳಿ ಒಂದು ಎರಡು ಮೂರು ಜನ ಇಟ್ಕೊಂಡು ಹಾಗೆ ಒಂದು 15 ದನ ಮಾಡಿ ಈಗ ಹಾಲು ಕರೆಯೋದಲ್ಲಿ ಮಿಷಿನರಿ ಮಾಡಿದ್ದೇವೆ, ಎಲ್ಲ ನಾವೇ ಹಾಲು ಕರೆದುಕೊಂಡು. ಈಗ ಎಷ್ಟು ದನ ಉಂಟು? ಈಗ ನನ್ನೊಟ್ಟಿಗೆ ಒಂದು 15 ದನ ಉಂಟು. ಎಲ್ಲ ಜರ್ಸಿಯ? ಎಲ್ಲ ಜರ್ಸಿಲಿ ಎಚ್ಎಫ್ ಉಂಟು, ಗೀರ್ ಉಂಟು, ಗೀರ್ ಉಂಟು. ಈಗ ಈಗ ಎರಡು ಮೂರು ತರದ ದನಗಳಿದ್ದಾವೆ. ಹೌದು. ಈ ಗಿರ್ ದನ ಅನ್ನುವಂಥದ್ದು ನಮಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಸರು ಕೇಳುವಂಥದ್ದು. ಇದನ್ನು ನೀವು ಎಲ್ಲಿಂದ ತಂದ್ರಿ? ಅದು ನಮ್ಮಲ್ಲಿ ಇಂಜೆಕ್ಷನ್ ಕೊಟ್ಟು ಅಂದರೆ ಜರ್ಸಿಗೆ ಎಚ್ಎಫ್ಗೆ ಈಗ ಮಾಡಿದ್ದು ನಾನು ಕ್ರಾಸ್. ಹಾಗೆ ಒಂದು ಗೀರ್ ತಳಿಯು ನನ್ನ ಹತ್ರ ಉಂಟು, ಆದರೆ ಅದು ಈಗ ಗಬ್ಬಕ್ಕೆ ಬಂದಿದೆ ಅಷ್ಟೇ, ಅದು ಹಾಲು ಕರೀಲಿಕ್ಕೆ ಆಗಲಿಲ್ಲ. ಹೇಗೆ ಅಂತ ಗೊತ್ತಿಲ್ಲ ಅಷ್ಟೊಂದು. ಈಗ ಎಚ್ಎಫ್ ಮತ್ತು ನೀವು ನಮ್ಮ ಜರ್ಸಿ ಇದನ್ನು ಸಾಕುವಂಥ ವಿಧಾನ ಹೇಗೆ? ಸಾಧಾರಣ ಒಂದೇ ಲೆಕ್ಕ, ಸ್ವಲ್ಪ ಫುಡ್ಡಲ್ಲಿ ಸ್ವಲ್ಪ ಹಿಂಡಿ ಕೊಡುವಾಗ ಸ್ವಲ್ಪ ವ್ಯತ್ಯಾಸ ಸ್ವಲ್ಪ ಜಾಸ್ತಿ. ಅದಕ್ಕೆ ಅಂದರೆ ಅದು ಸೈಜ್ ಸ್ವಲ್ಪ ದೊಡ್ಡದಿರ್ತದೆ, ಅದಕ್ಕೆ ಶರೀರಕ್ಕೆ ಬೇಕಾಗುವಷ್ಟು ಹಿಂಡಿ ಬೇಕಾಗ್ತದೆ ಅಂತ ಹೇಳಿಕೊಂಡು ಮತ್ತು ಹಾಲು ಸ್ವಲ್ಪ ಜಾಸ್ತಿ ಇರ್ತದೆ, ಹಾಲಿನ ಒಂದು ಇಳುವರಿ ನೋಡಿಕೊಂಡು ಹಿಂಡಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಮತ್ತು ಹುಲ್ಲೆಲ್ಲ ಸಾಧಾರಣವಾಗಿ ಒಂದೇ ಲೆಕ್ಕ ಹಾಕುವಂಥದ್ದು. ಏನೇನು ದಿವಸಕ್ಕೆ ಅದಕ್ಕೆ ಕೊಡ್ತೀರಿ? ನಾವು ಸಾಧಾರಣ ಹಸಿರು ಹುಲ್ಲು ಮತ್ತು ಸ್ವಲ್ಪ ಬೈ ಹುಲ್ಲು. ನಮ್ಮ ಹತ್ರನೇ ಗದ್ದೆ, ನಾವು ಗದ್ದೆ ಕೂಡ ಮಾಡ್ಕೊಂಡಿದ್ದೇವೆ. ಆದ ಕಾರಣ ನಮ್ಮಲ್ಲಿ ಬೆಳೀತಾ ಸ್ವಲ್ಪ ಗದ್ದೆ ಇದ್ದ ಕಾರಣ ಸ್ವಲ್ಪ ಹುಲ್ಲು ಸಿಗ್ತದೆ ನಮಗೆ. ಮತ್ತು ನಮ್ಮ ಈ ಹಾಳೆ ಹಾಳೆ ಮತ್ತು ಸೋಗೆಯನ್ನು ನಾವು ಹಸಿ ಹಸಿ ಅದನ್ನು ತಂದ ಮಿಷನ್ ಉಂಟು ನನ್ನ ಹತ್ರ, ಅದನ್ನು ಹುಡಿ ಮಾಡಿ ಒಂದು ಹೊತ್ತಲ್ಲಿ ನಾವು ಅದನ್ನೇ ಹಾಕ್ತೇವೆ. ಹುಡಿ ಅಂದರೆ ಪೂರ್ತಿ ಹುಡಿಯಾ? ಪೂರ್ತಿ ಅಂದರೆ ಸಣ್ಣ ಸಣ್ಣ ಒಂದೊಂದು 1 ಇಂಚಿನಷ್ಟು ಕಟ್ ಮಾಡಿ ಚಂದ ತಿಂತದೆ ಅದು. ಅದು ಹಸಿರು ಒಂಥರ ಸಿಹಿ ಇರ್ತದೆ ಅದು. ಆದ ಕಾರಣ ಮಾತ್ರ ಅದರಲ್ಲಿ ಹಾಲಿನ ಇಳುವರಿ ಕೂಡ ಜಾಸ್ತಿ ಉಂಟು, ಮತ್ತು ಫ್ಯಾಟ್ ಡಿಗ್ರಿ ಕೂಡ ಒಳ್ಳೇದು ಬರ್ತದೆ. ಹಸಿ ಹಸಿ ಹಾಳೆ ಮತ್ತು ಸೋಗೆ ಒಟ್ಟಿಗೆ ನಾವು ಮಿಷಿನಿಗೆ ಕೊಡೋದು, ಭಾರಿ ಚಂದ ತಿಂತದೆ ಅದನ್ನು. ಅದನ್ನು ಹಾಕುವ ಕಾರಣ ನಮಗೆ ಸ್ವಲ್ಪ ಫುಡ್ಡಿಗೆ ಅಂತ ಸ್ವಲ್ಪ ತೊಂದರೆ ಇಲ್ಲ ಅಂತ ಅನ್ನಿಸ್ತದೆ. ನೀವು ಈ ಕ್ಯಾಟಲ್ ಫೀಡ್ ಅಥವಾ ಅದು ಹಾಕ್ತೇವೆ? ಎಷ್ಟು ಹಾಕ್ತೀರಿ? ಅದು ನಾವು ಅಂದರೆ ಒಂದು 1 ಲೀಟರ್ ಹಾಲಿಗೆ 600 ಗ್ರಾಮ್ ಥರ ಎಷ್ಟು ಹಾಲು ಕೊಡ್ತದೆ ಆ ಥರದಲ್ಲಿ ಅದರ ಮೇಲೆ ಹಾಕ್ಕೊಂಡು ಹೋಗ್ತೇವೆ. ಈಗ ಹಾಲು ಎಷ್ಟು ಸಿಗ್ತದೆ? ಹಾಲು ನಮಗೆ ಒಂದು ತನಕ ಅಂದರೆ ಎಚ್ಎಫ್ಗೆ ಆದರೆ ಒಂದು 22-23 ಲೀಟರ್ ತನಕ ಸಿಗ್ತದೆ ನಮಗೆ. ಜರ್ಸಿ ಆದರೆ ಒಂದು 12-15 ಲೀಟರ್ ಒಳಗೆ ಸಿಗ್ತದೆ. ಹಾಗಾಗಿ ಅದಕ್ಕೆ ಅಂದರೆ ನಾವು 2 ಹೊತ್ತು ಹಾಕ್ಬೋದಿತ್ತು, ಅಂದರೆ ನಾವು 3 ಹೊತ್ತು ಮಾಡಿ ಹಿಂಡಿ ಹಾಕ್ತಾ ಇದ್ದೇವೆ ಈಗ ಸದ್ಯಕ್ಕೆ. ಅಂದರೆ ಒಂದೇ ಸಲ ತಿನ್ನಲಿಕ್ಕೆ ಕೂಡ ಅದಕ್ಕೆ ಹೊರೆ ಆಗ್ತದೆ ಜಾಸ್ತಿ ಫುಡ್ ಹಾಕಿದರೆ ಅಂತೇಳಿ. ಹಾಗಾಗಿ ಒಂದು ದಿವಸಕ್ಕೆ ಒಂದು 20 ಲೀಟರ್ ಕೊಡುವ ದನಕ್ಕೆ ಒಂದು ಬೆಳಿಗ್ಗೆಯಿಂದ ಮೂರು ಹೊತ್ತಾಗುವಾಗ ಒಂದು 15 ಕೆಜಿ ಕ್ಯಾಟಲ್ ಫೀಡ್ ಹೋಗ್ತದೆ ನಮಗೆ. ಅದಕ್ಕೆ ಹೋಗ್ತದೆ. ಈ ದನಕ್ಕೆ ಯಾವುದಾದ್ರೂ ಕಾಯಿಲೆಗಳು ರೋಗ ಇಂಥದ್ದು ಬಂದದ್ದುಂಟ? ಬರ್ತದೆ, ಆದರೆ ಕಮ್ಮಿ ಅಂತ ಅನ್ನಿಸ್ತದೆ ನಮ್ಮ ಇದರಲ್ಲಿ. ಬಂದರೆ ಒಂದು ಕೆಚ್ಚಲ್ ಬಾವು, ಅದಕ್ಕೆ ಕೂಡ ಶಾಸ್ತ್ರದ ತಾತ್ಕಾಲಿಕವಾಗಿ ನಮ್ಮ ಹತ್ರ ಮುಲಾಮ ಅದೇ ತಗೊಂಡೋಗಿರ್ತೇವೆ, ಮತ್ತೆ ಹೋಮಿಯೋಪತಿ ಮಾಡಿ ಗುಣ ಮಾಡ್ತೇವೆ. ಹೋಮಿಯೋಪತಿಯಲ್ಲಿ ಹೇಗೆ? ಹೋಮಿಯೋಪತಿ ಭಾರಿ ಒಳ್ಳೆಯ ರಿಸಲ್ಟ್ ಉಂಟು, ಒಳ್ಳೆ ರಿಸಲ್ಟ್ ಉಂಟು. ಮತ್ತು ನಮಗೆ ಒಂದು ಮುಲಾಮ್ ಸಿಗ್ತದೆ ಮ್ಯಾಸ್ಲಿಫ್ ಅಂತ, ಅದು ಸ್ಟಾರ್ಟಿಂಗಲ್ಲಿ ಅದನ್ನು ಹಚ್ಚಿದರೆ ಅಲ್ಲಿಗೆ ಗುಣ ಆಗ್ತದೆ. ಅದನ್ನು ಜಾಸ್ತಿ ನಮಗೆ ಆದದ್ದಿಲ್ಲ ಕೆಚ್ಚಲು, ಅಲ್ಲಿಗೆ ನಿಲ್ತದೆ ಸಾಧಾರಣವಾಗಿ. ಹಾಂ, ಹೋಮಿಯೋಪತಿ ನಾನು ತೆಗೆದು ಸ್ಟಾಕ್ ಇಡ್ತೇನೆ ಮನೇಲಿ ಯಾವಾಗಲೂ, ಹಾಗಾಗಿ ಬೇರೆ ಕಾಯಿಲೆ ಅಷ್ಟೊಂದು ಬರುವಂತದ್ದಿಲ್ಲ. ಅಂದ್ರೆ ಒಂದೇ ಲೆಕ್ಕ ಫೀಡ್ ಆಗ್ತಾ ಹಾಕುದು. ಸುಮಾರು ಹಾಲು ಎಷ್ಟು ಸಿಗ್ತದೆ ಸುಮಾರು ಅಂತ ಹೇಳಿದ್ರೆ, ಈಗ ಈಗ ಅಂದ್ರೆ ಸ್ವಲ್ಪ ಗಬ್ಬದ ದನ ಇದೆ ನನ್ನ ಹತ್ರ, ಒಂದು 80 ಲೀಟರ್ ಹಾಲು ಆಗ್ತಾ ಇದ್ದೇನೆ. ಡಿಪೆಂಡ್ ಎಷ್ಟು ಕರಿಯುವ ದನ ಉಂಟು? ಈಗ ಒಂದು 8 ಹಾಲು ಕರೆಯೋ ದನ ಉಂಟು. ಅದು ಕೂಡ ಕೆಲವು ಇಂಜೆಕ್ಷನ್ ಆಗಿ 4 ತಿಂಗಳು ಆಯ್ತು, ಇನ್ನು ಕೆಲವು ಕರು ಹಾಕ್ಲಿಕ್ಕೆ ಉಂಟು. ಹಾಗಾಗಿ ಹಾಲು ಅಂದ್ರೆ ಇಂಜೆಕ್ಷನ್ ನಾನು ಗ್ಯಾಪ್ ಗ್ಯಾಪ್ ಗ್ಯಾಪ್ ಅಲ್ಲಿ ಕೊಡ್ತಾ ಹೋಗುದು, ಆದ ಕಾರಣ ಒಂದೇ ಲೆಕ್ಕ ಹಾಲು ಇರ್ತದೆ ಸಾಧಾರಣವಾಗಿ. ಆ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇನೆ. ಸುಮಾರು 80 ಲೀಟರ್ ಹಾಲು ಅಂತ ಹೇಳಿ. ಹೌದು. ಇದನ್ನು ಹಾಲು ಕರೆಯುವ ವ್ಯವಸ್ಥೆ ಹೇಗೆ ಮಾಡಿಕೊಂಡು? ನಾನು ಮಿಷಿನ್ ಉಂಟು, ನಮ್ಮ ಹತ್ರ ಸೋಲಾರ್ ಮಿಷಿನ್ ಇಲ್ಲಿ ಧರ್ಮಸ್ಥಳ ಯೋಜನೆಯಿಂದ ಸಾಲ ಮಾಡಿ ಒಂದು 65,000 ರೂಪಾಯಿ ಮಿಷಿನ್ಗೆ ಆಗಿದೆ ನನಗೆ. ಅದರಲ್ಲೊಂದು 10,000 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಅವರು, ಮಿಷಿನ್ ಕಂಪನಿಯವರು. ಮತ್ತೆ ಉಳಿದ ಲೋನ್ ಮಾಡಿ ಹಾಗೆ ಒಂದು ಮಿಷಿನ್ ತಗೊಂಡಿದ್ದೆ. ಈಗ ಸದ್ಯಕ್ಕೆ ಇನ್ನೊಂದು ಮಿಷಿನ್ ತಗೊಂಡಿದ್ದೆ, ಹಾಗೆ 2 ಮಿಷಿನಲ್ಲಿ ಹಾಲು ಕರಿತೇನೆ ನಾನು. ಓ, 2 ಮಿಷಿನಲ್ಲಿ ಹಾಲು ಕರಿತೀರಿ. ದಿವಸಕ್ಕೆ ಎಷ್ಟು ಹೊತ್ತು ಹಾಲು ಕರೆಯುತ್ತೀರಿ ನೀವು? 2 ಹೊತ್ತು, ಬೆಳಿಗ್ಗೆ ಮತ್ತು ಸಂಜೆ. ಕರ್ದ ಹಾಲನ್ನು ಯಾವ ಥರ ಮಾರಾಟದ ವ್ಯವಸ್ಥೆ? ಅಂದರೆ ನಮ್ಮ ಪಕ್ಕದಲ್ಲಿ ಡಿಪ್ಪ ಇದೆ, ಹಾಲಿನ ಡಿಪ್ಪ ಇದೆ, ಎಲ್ಲ ನಾವು ಡೈರಿಗೇನೆ ಹಾಕೋದು, ಬೇರೆ ಈಗ ಲೋಕಲ್ ಕೊಡುವಂಥದ್ದಿಲ್ಲ, ಹಾಗಾಗಿ ಡೈಲಿ ಡೈರಿಗೇನೆ ಹಾಕ್ತೇವೆ 2 ಹೊತ್ತು. ನಿಮಗೆ ಹಾಲಿನ ಒಂದು ಗುಣಮಟ್ಟದಲ್ಲಿ ಏನಾದರೂ ಕೂಡ ಹೆಚ್ಚು ಕಮ್ಮಿ ಆದದ್ದು ಯಾವುದರಿಂದಾಗಿ? ಇಲ್ಲ, ಸಾಧಾರಣವಾಗಿ ನಮ್ಮದು ಗುಣಮಟ್ಟ ಉಂಟು ಹಾಲು. ಅಂದರೆ ನಾವು ಜೋಳ ಹುಡಿ ಕೂಡ ಹಾಕ್ತೇವೆ ಸ್ವಲ್ಪ ಸ್ವಲ್ಪ, ಜೋಳ ಹುಡಿ ಮತ್ತು ರಾಗಿ ಹುಡಿ. ಅದ ಕಾರಣ ಸ್ವಲ್ಪ ಕ್ಯಾಟಲ್ ಫೀಡಲ್ಲಿ ಸ್ವಲ್ಪ ಹೀಟ್ ಆದರೆ ಕೂಡ ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡಿಕೊಂಡು ರಾಗಿ ಹುಡಿ ಎಲ್ಲ ಹಾಕುವ ಕಾರಣ ಸ್ವಲ್ಪ ಮ್ಯಾನೇಜ್ ಆಗ್ತದೆ. ಹಾಗಾಗಿ ನಮಗೆ ಇಂಜೆಕ್ಷನ್ ಕೂಡ ನಿಲ್ಲದ್ದು ಆ ಥರದ್ದು ಸಮಸ್ಯೆ ಇಲ್ಲ ಇಷ್ಟರ ತನಕ. ಎಲ್ಲ ಒಂದೊಂದೇ ಇಂಜೆಕ್ಷನಲ್ಲಿ ಕರೆಕ್ಟ್ ನಿಂತಿದೆ ಎಲ್ಲ. ಸುಮಾರು ಎಷ್ಟು ವರ್ಷ ಆಯ್ತಿದ್ದು ನೀವು ಮಾಡುದು? ನಾನು ಸಾಧಾರಣ ಒಂದು 7 ವರ್ಷದಿಂದ ಮಾಡ್ತಾ ಇದ್ದೇನೆ ಹೈನುಗಾರಿಕೆ, ಮತ್ತೆ ಕೋಳಿ ಸಾಕಾಣಿಕೆ ಕೂಡ ಮಾಡ್ತೇನೆ ಒಟ್ಟಿಗೆ. ಇದರ ಗೊಬ್ಬರವನ್ನು ಎಂತ ಮಾಡ್ತೀರಿ ನೀವು? ಇದರ ಗೊಬ್ಬರವನ್ನು ಕೂಡ ನಾವು ಎಲ್ಲ ನಮ್ಮ ತೋಟ ಉಂಟು, ತೋಟಕ್ಕೆ ಹಾಕ್ತೇವೆ, ತೋಟಕ್ಕೆ ತೋಟಕ್ಕೆಲ್ಲ ಯೂಸ್ ಮಾಡ್ತೇವೆ. ಈಗ ಕೋಳಿ ಸಾಕಣೆ ಅಂತ ಹೇಳಿದ್ರೆ ಕೋಳಿ ಎಷ್ಟು ಕೋಳಿ ಸಾಕ್ತಾ ಇದ್ದೀನಿ? ನಾನು 2,000 ಕೋಳಿ ಸಾಕ್ತಾ ಇದ್ದೇನೆ. 2,000 ಯಾವ ಜಾತಿಯ ಕೋಳಿ? ಅದು ಬ್ರಾಯ್ಲರ್ ಅಂತ ಬರ್ತದೆ, ಬ್ರಾಯ್ಲರ್ ಕೋಳಿ. ಹೌದು. ಇದನ್ನ ಸಾಕುವುದು ನೀವು ಕಂಪನಿಯಿಂದ ತಗೊಂಡು ಸಾಕುವಂತದ್ದ ಅಥವಾ ನೀವು ನಿಮಗಾಗಿ ಸಾಕುವಂಥದ್ದ? ಅಂದ್ರೆ ನಾವು ಶೆಡ್ ಎಲ್ಲ ನಾವೇ ಮಾಡಿ ಕಂಪನಿ ಅಂಡರಲ್ಲಿ ಈಗ ನಾವು ಸಾಕ್ತಾ ಇದ್ದೇವೆ. ಅಂದ್ರೆ ಕಂಪನಿಯವರು ಫೀಡ್ ಮತ್ತೆ ಮರಿ ಮತ್ತೆ ಮೆಡಿಸಿನ್ ಎಲ್ಲ ಅದಕ್ಕೆ ಬೇಕಾದಂತ ಮತ್ತೆ ಅವರು ಸೂಪರ್ ಅವರು ನೋಡ್ಕೊಳ್ಳಿಕ್ಕೆಲ್ಲ ಬರ್ತಾರೆ. ಹಾಗಾಗಿ ಅವರಿಂದ ನಾವು ಕಮಿಷನ್ ಆಧಾರದಲ್ಲಿ ಈಗ ನಾವು ಅವರ ಅಂಡರಲ್ಲಿ ಮಾಡ್ತಾ ಇದ್ದೇವೆ. ಅವರು ಮರಿಯನ್ನು ಎಷ್ಟು ದೊಡ್ಡದಿರುವಾಗ ಕೊಡ್ತಾರೆ? ಸರ್, ಒಂದೇ ದಿವಸ ಅಂದ್ರೆ ಒಡೆದು ಮೊಟ್ಟೆ ಅಲ್ಲಿಂದ ಒಡೆದು ಡೈರೆಕ್ಟ್ ನಮ್ಮ ಶೆಡ್ಡಿಗೆ ಬಂದು ಬೀಳ್ತದೆ. ಒಂದೇ ಅವರಾಗಿಯೇ ತಂದು ಕೊಡ್ತಾರೆ? ಅವರಾಗಿಯೇ ತಂದು ಕೊಡ್ತಾರೆ. ಮತ್ತೆ ಫೀಡ್ ಮುಂಚಿನ ದಿವಸ ಬರ್ತದೆ, ನಾವು ಶೆಡ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಸಗಣಿ ಎಲ್ಲ ಸಾರಿಸಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಡ್ಬೇಕು. ಮತ್ತೆ ಸ್ಪ್ರೇ ಉಂಟು, ಅದಕ್ಕೆ ಒಂದು 2-3 ಸ್ಪ್ರೇ ಹೊಡಿತಾರೆ ಅವರು, ಕ್ರಿಮಿಗಳು ಏನಾದರೂ ಇದ್ರೆ ಹಾಗೆ ಮಾಡಿ ಕ್ಲೀನ್ ಮಾಡಿಟ್ಟ ನಂತರ ರಾತ್ರಿ ಮರಿ ಬರ್ತದೆ. ನಾವು ಅದಕ್ಕೆ ಪೇಪರ್ ಎಲ್ಲ ಹಾಕಿ ಅದು ಮತ್ತೆ ಬ್ರೂಡಿಂಗ್ ಅದಕ್ಕೆ ಎಲ್ಲ ಹೀಟಿಗೆ ಅದಕ್ಕೆ ಹೀಟ್ ಬೇಕು ಮರಿ ಬಂದ ತಕ್ಷಣ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ನಾವು ಲೈಟ್ ಎಲ್ಲ ಹಾಕಿ ವ್ಯವಸ್ಥೆ ಮಾಡಿಟ್ಟ ನಂತರ ರಾತ್ರಿ ಮರಿ ಬರ್ತದೆ, ಮರಿ ಹಾಕಿ ಹೋಗ್ತಾರೆ ಅವರು. ಸುಮಾರು ಎಷ್ಟು ಮರಿಯನ್ನು ತಂದಾಕ್ತಾರೆ ಒಂದು ಸಲಕ್ಕೆ ನಮಗೆ? ಅಂದರೆ ಅದರ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಈಗ ನಂದು ಒಂದು 100 ಫೀಟ್ ಉದ್ದ, 22 ಫೀಟ್ ಆಗಲ್ಲ, ನನ್ನ ಶೆಡ್ಗೆ 2,000 ಮರಿ ಹಾಕ್ತಾರೆ ಅವರು. ಆ 2,000 ಮರಿ ಮಾರುವಾಗ ಎಷ್ಟು ಮಾರುವಾಗ ಅಂದರೆ ಅವರು ಪುನಃ ತಗೊಂಡು ಹೋಗುವಾಗ ಎಷ್ಟು ದಿವಸ ಆಗ್ತದೆ? ಸಾಧಾರಣ 36-40 ದಿವಸದೊಳಗೆ ತಗೊಂಡು ಹೋಗ್ತಾರೆ ಅವರು. 36-40 ದಿವಸದೊಳಗೆ ಈ ಸುಮಾರು 36-40 ದಿವಸ ನೀವು ಸಾಕಬೇಕು? ಹೌದು. ಏನು ಹೇಗೆ ಸಾಕುವಂಥ ವ್ಯವಸ್ಥೆ ಅದು? ಸಾಕುದಂದ್ರೆ ಬೆಳಿಗ್ಗೆ ನಾವು ಅವ್ರಿಗೆ ಫುಡ್ ತಂದು ಹಾಕ್ತಾರೆ, ಫುಡ್ಡನ್ನು ನಾವು ಬೆಳಿಗ್ಗೆ ಮತ್ತೆ ಸಂಜೆ ಅದಕ್ಕೆ ಫೀಡರ್ ಅಂತ ಇರ್ತದೆ, ಅದಕ್ಕೆ ಫೀಡರ್ಗೆ ಹಾಕಿಬಿಟ್ರೆ ಅದು ತಿಂತಾ ಇರ್ತದೆ. ಸಂಜೆ ಆಗುವಾಗ ಖಾಲಿ ಆಗ್ತದೆ, ಪುನಃ ನಾವು ಸಂಜೆ ತುಂಬಿಸ್ಬೇಕು. ಒಂದು ನೀರಿಗೆ ಸಿಸ್ಟಮ್ ಇರ್ತದೆ, ನೀರು ಅದು ಒಂದು ತೊಟ್ಟು ಕುಡಿಯುವಾಗ ಒಂದು ತೊಟ್ಟು ಅದಕ್ಕೆ ಬೀಳುವಂಥ ಸಿಸ್ಟಮ್ ಇರ್ತದೆ. ಹಾಗಾಗಿ ಟ್ಯಾಂಕಿಗೆ ತುಂಬಿಸಿಟ್ಟರೆ ಆಯಿತು ನಮಗೆ, ನೀರು ಇದ್ದು ದೊಡ್ಡ ಮತ್ತು ಎಲ್ಲ ತೊಳಿಲಿಕ್ಕೆ ದಿವಸ ತೊಳಿಲಿಕ್ಕೆ ಉಂಟು ಬೆಳಿಗ್ಗೆ ಮತ್ತು ಸಂಜೆ. ಆದರೆ ದನಕ್ಕಿಂತ ಸ್ವಲ್ಪ ಕೆಲಸ ಕಮ್ಮಿ ಅಂತ ಅನ್ನಿಸ್ತದೆ ನಮಗೆ. ಮತ್ತು ಗೊಬ್ಬರ ನಮಗೆ ಸಿಗ್ತದೆ. ಈ ಗೊಬ್ಬರವನ್ನು ನೀವೇನು ಮಾಡ್ತೀರಿ? ಗೊಬ್ಬರವನ್ನು ಸಾಧಾರಣ ನಮಗೆ ದನದ ಗೊಬ್ಬರ ಇರುವ ಕಾರಣ ನಾವು ಕೋಳಿ ಗೊಬ್ಬರವನ್ನು ಮಾರಾಟ ಮಾಡ್ತೇವೆ. ಅಂದರೆ ನಮಗೆ ಅದಕ್ಕೆ ಭತ್ತದ ಹೊಟ್ಟು ಹಾಕಬೇಕಾಗ್ತದೆ. ಭತ್ತದ ಹೊಟ್ಟು ತುಂಬ ಈಗ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಅದನ್ನು ಮಾರಾಟ ಮಾಡಿ ಅದರಲ್ಲಿ ಕರೆಂಟ್ ಬಿಲ್ ಮತ್ತು ಈ ಅದರ ಭತ್ತದ ಹೊಟ್ಟಿಗೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇವೆ. ಸ್ವಲ್ಪ ಆ ಕಂಪೆನಿಯವರು ಕೋಳಿ ಕೋಳಿಗಿರುವಂಥ ಆಹಾರ ಮಾತ್ರ ಕೊಡುವಂಥದ್ದು. ಹೌದು. ಅದಕ್ಕೆ ಬೇಕಾದಂತಹ ಗೊಬ್ಬರ ಮಾಡಬೇಕಿದ್ರೆ ಅದಕ್ಕೆ ಬೇಕಾದಂತಹ ಭತ್ತದ ಹೊಟ್ಟು ಅದೆಲ್ಲ ನಾವೇ ತರಬೇಕು. ಮತ್ತೆ ನೀವು ಕರೆಂಟಿನ ಬಿಲ್ಲು ಇದನ್ನ ನೀವೇ ಕಟ್ಟಬೇಕು. ನಾವೇ ಕಟ್ಟಬೇಕು, ನಾವೇ ಮ್ಯಾನೇಜ್ಮೆಂಟ್. ನೀರು ಮತ್ತೆ ಕರೆಂಟ್ ಬಿಲ್ ಮತ್ತೆ ಅದಕ್ಕೆ ಭತ್ತದ ಹೊಟ್ಟು ಮತ್ತೆ ನಮ್ಮ ಶ್ರಮ, ಬೆಳಿಗ್ಗೆ ಮತ್ತೆ ಸಂಜೆ ಕೆಲಸ ಮಾಡಬೇಕು, ಅದೆಲ್ಲ ನಾವೇ ಮಾಡುವಂಥದ್ದು. ಈಗ ಸುಮಾರು 46 ದಿವಸ ಆಗುವಾಗ ಇದರಲ್ಲಿ ನಿಮಗೆ ಅವರು ತಗೊಂಡು ಹೋಗುವಾಗ ಯಾವ ತರ ಇದಕ್ಕೆ ಕಮಿಷನ್ ಕೊಡೋದು? ಕಮಿಷನ್ ಅಂದರೆ ಅದು ಎಫ್ ಸಿ ಆರ್ ಮೇಲೆ ಹೋಗ್ತದೆ. ಎಫ್ ಸಿ ಆರ್ ಅಂದರೆ ಅವರು ನಮಗೆ ಫೀಡ್ ಇಷ್ಟು ಅಂತ ಹಾಕಿರ್ತಾರೆ. ಆ ಫೀಡ್ ಕಮ್ಮಿ ಹೋಗಿ ತೂಕ ಜಾಸ್ತಿ ಬರಬೇಕು. ಅಂದರೆ ಅದು ನಮ್ಮ ಫೀಡನ್ನು ಈಗ ಒಂದು ಫೀಡ್ ಒಂದು 7,000 ಕೆಜಿ ಫೀಡ್ ನಮಗೆ ಬಂತು. ಅದರಲ್ಲಿ ಒಂದು 40,000 ಕೆಜಿ ನಮ್ಮದು ಕೋಳಿ ಆಯಿತು. ಅದರಿಂದ ಭಾಗಿಸಿದರೆ ಒಂದು ಎಫ್ ಸಿ ಆರ್ ಅಂತ ಒಂದು ನಂಬರ್ ಬರ್ತದೆ. ಆ ನಂಬರ್ ಮೇಲೆ ನಮಗೆ ರೇಟ್ ಬೀಳ್ತದೆ. ಅದು ಎಫ್ ಸಿ ಆರ್ ಈಗ 1.4 ಇದ್ದರೆ ನಮಗೆ ರೇಟ್ ಜಾಸ್ತಿ ಸಿಗ್ತದೆ. ಹಾಗೆ 5, 6, 7 ಹಾಗೆ 8, 9 ತನಕ ಹೋದರೆ ನಮಗೆ ರೇಟ್ ಕಮ್ಮಿ ಕಮ್ಮಿ ಕಮ್ಮಿ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗೆ ಓಹೋ ಅಂತ ಹೇಳಿದ್ರೆ ಫೀಡ್ ಕಮ್ಮಿ ಹೋಗಿ ತೂಕ ಜಾಸ್ತಿ ಬರಬೇಕು. ಅವಾಗ ಆ ಥರ ಮಾಡಲಿಕ್ಕೆ ಏನಾದರೂ ನಿಮ್ಮ ಹತ್ರ? ಆ ಥರ ಏನಿಲ್ಲ. ಆದರೆ ಕೆಲವರು ಫೀಡ್ ವೇಸ್ಟ್ ಮಾಡೋದು, ಅಲ್ಲ ಫೀಡ್ ಏನಾದರೂ ವೇಸ್ಟ್ ಆಯಿತು ಎಲ್ಲ ಕೆಲವು ಕದ್ದು ಮಾರುವಂಥವ್ರು ಇರ್ತದೆ. ಆ ಥರ ಇದ್ದರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಮತ್ತು ಕೆಲವು ಸೆಕೆ ಟೈಮಲ್ಲೆಲ್ಲ ಫೀಡ್ ಮಾತ್ರ ತಿಂತದೆ, ತೂಕ ಬರೋದಿಲ್ಲ. ಆ ಥರ ಇರ್ತದೆ. ತಂಪಿರಬೇಕು, ತಂಪಾದಷ್ಟು ಶೆಡ್ಡನ್ನು ನಾವು ತಂಪಲ್ಲಿಟ್ಟರೆ ಮೇಲೆ ನೀರು ಹಾಕಿ ಸೋಗೆ ಎಲ್ಲ ಹಾಕಿ ಮತ್ತು ಒಳಗೆ ಫ್ಯಾನ್ ವ್ಯವಸ್ಥೆ ಎಲ್ಲ ಮಾಡಿಟ್ಟರೆ ಅದು ತಿಂದಷ್ಟು ತೂಕ ಜಾಸ್ತಿ ಬರ್ತಾ ಇರ್ತದೆ. ಹಾಗೆ ಈಗ ಈ ಶೆಡ್ಡಿನಲ್ಲಿ ಅದಕ್ಕೆ ಆಚೆ ಈಚೆ ಮೂಮೆಂಟ್ ತುಂಬ ಕಡಿಮೆ ಇರ್ತದೆ ಹೇಗೆ? ಇಲ್ಲ, ಅಷ್ಟು ಈಗ ಬೇಸಿಗೆಯಲ್ಲೆಲ್ಲ ಅಷ್ಟು ಟೈಟ್ ಮಾಡಿ ಹಾಕೋದಿಲ್ಲ ಅವರು. 2,000 ಕೋಳಿ ಮಳೆಗಾಲದಲ್ಲಿ ಹಾಕೋದಾದರೆ ಒಂದು 700 ಹಾಕ್ತಾರೆ ಬೇಸಿಗೆಯಲ್ಲಿ. 300 ಕೋಳಿ ಕಮ್ಮಿ ಆಗ್ತಾರೆ. ಅವಾಗ ತುಂಬ ಸ್ವಲ್ಪ ಗ್ಯಾಪ್ ಜಾಗ ಇರ್ತದೆ. ಮತ್ತು ತುಂಬ ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ಅಂದರೆ ಮರಿಯಲ್ಲಿ ಜಾಸ್ತಿ ಉತ್ಪಾದನೆ ಆಯಿತು ಒಂದಂತೇಳಿ 2,100 ಹಾಕಿದರೆ ಒಂದು ವೇಳೆ ಅವರು 30 ದಿವಸದೊಳಗಡೆ ಸ್ವಲ್ಪ ತಂದೂರಿಗೆ ಅಂತ ತೆಗಿತಾರೆ ಒಂದೆರಡು ಲೋಡ್ ತೆಗಿತಾರೆ. ಮತ್ತೆ ಉಳಿದದನ್ನು ಬಿಡ್ತಾರೆ. ಆವಾಗ ಉಳಿದದಕ್ಕೆ ತಿರುಗಲಿಕ್ಕೆ ಜಾಗ ಇರ್ತದೆ. ಹಾಗೆ ಆದರೆ ಸಾಮಾನ್ಯವಾಗಿ ಅವರು 36-40 ದಿವಸ ತಗೊಂಡು ಹೋಗ್ತಾರೆ. ಹೌದು. ಆಗ ಅವರು ತೂಕ ಮಾಡಿಕೊಂಡು ಹೋಗ್ತಾರೆ? ಅವರು ತೂಕ ಮಾಡಿಯೇ ತಗೊಂಡು ಹೋಗುದು ಎಲ್ಲ ಎಲ್ಲ ಪ್ರತಿ ಕೋಳಿ. ಮತ್ತೆ ನಮಗೆ ಲೆಕ್ಕ ಕೂಡ ಉಂಟು ಇಷ್ಟು ಕೋಳಿ ಹಾಕಿದ್ದಾರೆ. ಅದನ್ನು ಪ್ರತಿ ದಿವಸ ಸತ್ತ ಕೋಳಿಯನ್ನು ಡೈಲಿ ಬರೆದಿಡ್ಲಿಕ್ಕುಂಟು ಇಷ್ಟು ಕೋಳಿ ಸತ್ತಿತ್ತು ಇವತ್ತು, ಅಂದರೆ ಇಷ್ಟು ಫೀಡ್ ಇವತ್ತು ಹೋಯಿತು. ಅದನ್ನು ಪ್ರತಿಯೊಂದು ಡೀಟೇಲ್ ಪ್ರತಿಯೊಂದು ಬರೆದಿಡ್ಲಿಕ್ಕುಂಟು ನಾವು. ಅದಕ್ಕೆ ಕೊನೆಗೆ ನಮ್ಮ ಎಷ್ಟು ಚಾರ್ಟಲ್ಲಿ ಎಷ್ಟು ಸತ್ತಿದೆ, ಉಳಿದದ್ದು ಎಷ್ಟು ಕೋಳಿ, ಟೋಟಲ್ ಎಷ್ಟು ಕೋಳಿ ಹೋಯಿತು, ಅದೆಲ್ಲ ಟೋಟಲಾಗಿ ನಾವು ಲೆಕ್ಕ ಕೊಡ್ಲಿಕ್ಕುಂಟು. ಈಗ ಸಾಮಾನ್ಯವಾಗಿ ಕೋಳಿ ಸಾಯಲಿಕ್ಕೆ ಏನು ಕಾರಣ ಇರ್ತದೆ? ಕೋಳಿ ಸಾಯಲಿಕ್ಕೆ ಅರ್ಧ ಒಂದು ಸೆಕೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಅಂದರೆ ಫೀಡ್ ತಿಂತದೆ ತುಂಬ, ನೀರು ಕುಡಿಯುವುದಿಲ್ಲ. ಆದರೆ ಅಂದರೆ ಒಂಥರ ಉದಾಸೀನ, ಅದಕ್ಕೆ ಎದ್ದು ಫುಡ್ ಸ್ವಲ್ಪ ಫ್ಯಾಟ್ ಬಂದ ನಂತರ ಎದ್ದು ಜಾಸ್ತಿ ನಡೆಯುವುದಿಲ್ಲ. ಅದು ತಕ್ಷಣ ಎದ್ದ ತಕ್ಷಣ ನೀರು ಸಿಗಬೇಕು ಅದಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಕೆಲವು ಸಲ ಈ ಬೇಸಿಗೆಯಲ್ಲಿ ಏನಾಗ್ತದೆ, ಸೆಕೆ ಜಾಸ್ತಿ ಇರೋ ಟೈಮಲ್ಲಿ ಫೀಡ್ ತಿಂದಿರ್ತದೆ ಒಂದು ಸೈಡಲ್ಲಿ ಕೂತಿರ್ತದೆ ಒಂದು, ಅದು ಆ ಕ್ಷಣದಲ್ಲಿ ನೀರು ಕುಡಿಬೇಕು. ಅದು ಕುಡಿಯಲಿಲ್ಲ ಅಂದರೆ ಮತ್ತೆ ಹೇಳುವುದಿಲ್ಲ ಅದು, ಮತ್ತೆ ಅಲ್ಲಿಗೆ ಸತ್ತೋಗ್ತದೆ. ಹಾಗಾಗಿ ಅದು ಚಿಕ್ಕ ಕೋಳಿ ಸಾಯುವುದು ದೊಡ್ಡದು ಸಾಯ್ತದ? ಸಾಧಾರಣವಾಗಿ ದೊಡ್ಡದಾದ್ಮೇಲೆ ಸಾಯೋದು ಜಾಸ್ತಿ, ಚಿಕ್ಕದು ಏನಾದರೂ ಕಾಯಿಲೆ ಬಂದರೆ ಸಾಯ್ಬೋದು. ಅದು ನಮ್ಮದರಲ್ಲಿ ಅಂಥ ಪರಿಸ್ಥಿತಿ ಬರಲಿಲ್ಲ, ಒಂದು ಎರಡು ದಿನಕ್ಕೆ ಸಾಯ್ತದೆ ಅಷ್ಟು ಬಿಟ್ಟರೆ ಮತ್ತೆ ಸದ್ಯಕ್ಕೆ ಆ ಥರದ್ದು ಏನಿಲ್ಲ. ಈಗ ಕಾಯಿಲೆ ಅಂತ ಹೇಳಿದ್ರೆ ಏನಾದರೂ ಕಾಯಿಲೆ ಬಂದದ್ದುಂಟ? ಕಾಯಿಲೆ ನಮ್ಮದ್ರಲ್ಲಿ ಬಂದದಿಲ್ಲ. ಅದಕ್ಕೆ ವ್ಯಾಕ್ಸಿನ್ ಅಂತ ಕೊಡ್ತಾರೆ ಅವರು. ಅಂದರೆ ಒಂದು 5ನೇ ದಿವಸಕ್ಕೆ ಒಂದು ಟೈಪ್ ಇದು ವ್ಯಾಕ್ಸಿನ್ ಉಂಟು, ಮತ್ತೆ 12ನೇ ದಿವಸಕ್ಕೆ ಒಂದು, ಮತ್ತೆ 18ನೇ ದಿವಸಕ್ಕೆ ಮೂರು ಟೈಪ್ ಇದು ವ್ಯಾಕ್ಸಿನ್ ಉಂಟು. ಅದಕ್ಕೆ ಅವರು ಬಂದು ಇದನ್ನು ಚೆಕ್ ಮಾಡುವಂಥ ಕ್ರಮ ಉಂಟ? ಪ್ರತಿ 2 ದಿವಸಕ್ಕೊಂದ್ಸಲ ಅವರ ಸೂಪರ್ವೈಸರ್ ಬರ್ತಾರೆ, ಬಂದು ನೋಡ್ಕೊಂಡು ಹೋಗ್ತಾರೆ, ಕೆಲಸ ಮಾಡಿದಾರೆ ನೋಡ್ತಾರೆ. ಹಾಗಾಗಿ ಎಲ್ಲ ಚೆಕ್ ಮಾಡುವಂಥ ವ್ಯವಸ್ಥೆ ಉಂಟು. ಅದು ಕೋಳಿ ಸತ್ತರೆ ನಮಗೆ ಲಾಸ್ ಆಗ್ತದೆ. ಯಾಕಂತ ಹೇಳಿದರೆ ಅದು ಅಂದರೆ ನಾವು ಕಂಪೆನಿ ಅಂಡರ್ ಎಲ್ಲ ಇರೋ ಕಾರಣ ನಮಗೆ ಜಾಸ್ತಿಯಾಗಿ ಕೋಳಿ ಅಂದರೆ ಒಂದೇ ಸಲಕ್ಕೆ ಅವ್ರು ಅಂದರೆ ನಾವು ಕದ್ದು ಮಾರುವಂಥ ಪರಿಸ್ಥಿತಿ ಇರುವುದಿಲ್ಲ. ಸಾಧಾರಣ ನಮಗೆ ಒಂದು ಒಂದು ನಂಬಿಕೆಯ ಮೇಲೆ ನಡೆಯುತ್ತೆ ಅದು. ಹಾಗಾಗಿ ಒಂದು ಎರಡು ಕೋಳಿ ಸತ್ತರೆ ಅದು ಆ ದಿವಸದ ತನಕ ಎಷ್ಟು ಫೀಡ್ ತಿಂದಿದೆ ಅಷ್ಟು ನಮಗೆ ಲಾಸ್ ಆಗ್ತದೆ. ಈಗ 1ನೇ ದಿವಸಕ್ಕೆ ಸತ್ತರೆ ಸ್ವಲ್ಪ ತಿಂದಿರ್ತದೆ, ಹಾಗಾಗಿ ಒಂದು 3ನೇ ದಿವಸಕ್ಕೆ ಸತ್ತರೆ ಅದು 30 ದಿವಸ ತನಕ ಒಂದು 2 ಕೆಜಿ ಫೀಡ್ ತಿಂದಿರ್ತದೆ. ಆ 2 ಕೆಜಿ ಫೀಡ್ ಇದ್ದು ನಮಗೆ ಲಾಸ್ ಆಗ್ತದೆ. ಈಗ ಟೋಟಲ್ ಆಗಿ ಸಾಮಾನ್ಯವಾಗಿ ನೀವು 2,000 ಕೋಳಿಯನ್ನು ತಂದು ಹಾಕುವಾಗ ಎಷ್ಟು ಕೋಳಿಗಳು ಸಾಯ್ತವೆ? ತಂದು ಹಾಕುವಾಗ ಸಾಧಾರಣ ಸಾಯೋದಿಲ್ಲ. ಅಂದ್ರೆ ನೀವು ಈ ತರ ಇಷ್ಟು ದಿವಸ ಒಂದು ನಮಗೆ ಅಂದ್ರೆ ನಾರ್ಮಲ್ ಆಗಿರುವಾಗ ಒಂದು 60-70 ಕೋಳಿ ಸಾಯ್ಬೋದು, ಮರಿ ಸಾಯ್ಬೋದು ಅಷ್ಟೇ 2,000. ಈ ಸಾಮಾನ್ಯವಾಗಿ ಈ ತರದ ಬ್ರಾಯ್ಲರ್ ಕೋಳಿಗಳು ಮತ್ತೆ ನಿಮ್ಮ ಊರಿನ ಕೋಳಿಗಳಿಗೆ ಇರುವಂತಹ ವ್ಯತ್ಯಾಸ ಏನು? ವ್ಯತ್ಯಾಸ ಅಂದರೆ ನಮ್ಮ ಊರಿನ ಕೋಳಿಗಳಿಗೆ ಅಷ್ಟು ಫುಡ್ ಸಿಗೋ ಅದಕ್ಕೆ ಅಂದರೆ ಬ್ರಾಯ್ಲರ್ ಕೋಳಿಗಳು ರಾತ್ರಿ ಕೂಡ ಫೀಡ್ ತಿಂತಾ ಇರ್ತದೆ, ಅದಕ್ಕೆ 24 hours ತಿಂತಾನೆ ಇರೋದು. ಅದು ಊರಿನ ಕೋಳಿಗಳಿಗೆ ಕೂಡ ಅದೇ ಥರ ತಿನ್ನಿಸಿದರೆ ಊರಿನ ಕೋಳಿಗಳು ಕೂಡ ಅಷ್ಟೇ ಇಳುವರಿ ಬರ್ಬೋದು. ಆದರೆ ನಮಗೆ ಅಷ್ಟು ತೂಕ ಫಾಸ್ಟ್ ಆಗಿ ತೂಕ ಬರೋದಿಲ್ಲ, ಅದು ಬ್ರೀಡ್ ಫಾಸ್ಟ್ ಆಗಿ ಸ್ವಲ್ಪ ತೂಕ ಬರ್ತದೆ, ಹಾಗಾಗಿ ಅದು ನಡೀತದೆ. ನಮಗೆ ಊರಿನ ಕೋಳಿಗೆ ಅಷ್ಟು ತಿನ್ನಿಸಿದ್ರೆ ಕೂಡ ಆದರೆ ಬರ್ತದೆ, ಆದರೆ ಅಷ್ಟು ತೂಕ ಬರೋದಿಲ್ಲ ನಮಗೆ. ಈಗ ನಿಮ್ಮ ಈ ಕೋಳಿಗಳ ಇದರಿಂದಾಗಿ ಅದಕ್ಕೆ ನೊಣಗಳದ್ದು ಇಂಥದ್ದೇನಾದ್ರು ಸಮಸ್ಯೆ? ನೊಣಗಳದ್ದು ಕಾಟ ಸ್ವಲ್ಪ ಇರ್ತದೆ. ಅದಕ್ಕೆ ಏನು ಮಾಡ್ತೀವಿ ನಾವು ಅಂದರೆ ನೊಣದ್ದು ಮದ್ದು ನಾವು ತಂದಿಡ್ತೇವೆ, ಸಕ್ಕರೆಗೆ ಮಿಕ್ಸ್ ಮಾಡಿ ಅದರ ಅಂದರೆ ನಾವು ಶೆಡ್ಡನ್ನು ಕ್ಲೀನ್ ಇಡದಿದ್ದರೆ ನೊಣಗಳ ಕಾಟ ಜಾಸ್ತಿ ಆಗ್ತದೆ. ಯಾಕಂದೇಳಿದ್ರೆ ಅದು ಅದನ್ನು ನಾವು ಇದು ಹಾಕಿ ಭತ್ತದ ಹೊಟ್ಟು ಹಾಕಿರ್ತೇವೆ, ಅದನ್ನು ಮಗಿಸ್ಬೇಕು ನಾವು 2 ದಿವಸಕ್ಕೊಂದ್ಸಲ. ಅದನ್ನು ಅಡಿ ಮೇಲೆ ಮಾಡಲಿಕ್ಕೆ ಉಂಟು. ಅದನ್ನು ರೊಟೇಷನ್ ಮಾಡಿದ ತಕ್ಷಣ ಸಾಧಾರಣ ಮತ್ತು ಸ್ವಲ್ಪ ಸುಣ್ಣ ಎಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಸ್ವಲ್ಪ ನೊಣಗಳ ಕಾಟ ಕಮ್ಮಿ, ಇಲ್ಲದಿದ್ದರೆ ಸ್ವಲ್ಪ ನೊಣ. ಅದನ್ನು ಏನು ಹೇಗೆ ನಿವಾರಣೆ ಅವರು ಬಂದು ಏನಾದರೂ ಕೂಡ ಅದಕ್ಕೆ ಪರಿಹಾರ ಹೇಳ್ತಾರೆ? ಅವರು ಪರಿಹಾರ ಅಲ್ಲ, ಅವ್ರು ನಿಜವಾಗಿ ಅವರದ್ದು ಕೂಡ ಒಂದು ಫಾಲ್ಟ್ ಉಂಟು. ಅದಕ್ಕೆ ಫೀಡ್ಗೇನೆ ಅವರು ಫೀಡಲ್ಲಿ ನೊಣ ಆಗದಾಗೆ ಒಂದು ಮದ್ದು ಹಾಕ್ಲಿಕ್ಕೆ ಉಂಟು. ಅದಕ್ಕೆ ಅದು ಸಾಧಾರಣ ಅವರಿಗೆ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಅವರು ಹಾಕುದಿಲ್ಲ ಅದನ್ನು. ಆದ ಕಾರಣ ಈಗ ನಾವು ಸ್ವಲ್ಪ ಎಲ್ಲ ನಮ್ಮ ಸಂಘಟನೆ ಎಲ್ಲ ಮಾಡಿಕೊಂಡು ರೈತರು ಈಗ ಸಾಕಾಣಿಕೆಯವರೆಲ್ಲ ಮಾಡಿಕೊಂಡು ಅವರ ಮೇಲೆ ಒತ್ತಡ ಹಾಕಿ ಈಗ ಸಾಧಾರಣ ಅವರಿಗೆ ಪ್ರೆಷರ್ ಹಾಕಿದ ನಂತರ ಈಗ ಸ್ವಲ್ಪ ನೊಣಗಳ ಕಾಟ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲದಿದ್ರೆ ಮತ್ತೆ ಅದೇ ಸ್ವಲ್ಪ ನೊಣ ಆದರೆ ಮಾತ್ರ ಭಾರಿ ಕಷ್ಟ ಆಗ್ತದೆ ಸ್ವಲ್ಪ ಅದನ್ನು ಮತ್ತೆ ಕಂಟ್ರೋಲ್ ಮಾಡಲಿಕ್ಕೆ. ಈಗ ಪಕ್ಕದ ಮನೆಯವರಿಗೆ ಇದರಿಂದಾಗಿ ಏನಾದರೂ ಕೂಡ? ಹೌದು, ಅದೇ ಭಾರಿ ಹತ್ತಿರ ಮನೆ ಇದ್ರೆ ಸ್ವಲ್ಪ ಸಾಕೋದು ಕಷ್ಟ. ನಮ್ಮದು ಪಕ್ಕದಲ್ಲಿ ಮನೆ ಇಲ್ಲ, ಆದ ಕಾರಣ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ. ಆದರೂ ಕೆಲವು ಸಾಕೋರು ಇದ್ದಾರೆ, ಅಷ್ಟು ಜಾಗ್ರತೆ ಮಾಡಿಕೊಂಡು ಅಷ್ಟೊಂದು ಕ್ಲೀನಾಗಿ ಇಟ್ಕೊಂಡು ಪ್ರತಿ ದಿವಸ ಮಗಚ್ಕೊಂಡು ಮತ್ತೆ ಡ್ರೈ ಇರುವ ಹಾಗೆ ನೋಡಿಕೊಂಡು ಆದಷ್ಟು ಒಂದು ತೇವ ಬರದಾಗಿ ನೋಡಿಕೊಂಡೆಲ್ಲ ಮಾಡಿದರೆ ಮಾಡ್ಬೋದು. ಒಟ್ಟಾರಿಯಾಗಿ ಹೇಳೋದಿದ್ರೆ ಈ ಕೋಳಿ ಸಾಕಣೆ, ಈಗ ನೀವು ಮಾಡ್ತಾ ಇರುವಂತಹ ಬ್ರಾಯ್ಲರ್ ಕೋಳಿಯ ಸಾಕಣೆ ಒಂದು ಲಾಭದಾಯಕ ಅಂತ ನಿಮ್ಗೆ ಅನಿಸ್ತದ? ಅಂದರೆ ಈಗ ಬರೀ 2,000 ಕೋಳಿಯನ್ನು ಮಾಡಿದರೆ ನಾವು ಕಂಪೆನಿ ಅಂಡ್ರಲ್ಲಿ ನಿಂತರೆ ನಮಗೆ ಭಾರಿ ಲಾಭದಾಯಕ ಅಂತಲ್ಲ, ಸೈಡ್ ಒಂದು ಸೈಡ್ ಕೆಲಸವಾಗಿ ನಾವು ಮಾಡ್ಬೋದು ಅಷ್ಟೇ. ಮತ್ತು ಅದನ್ನೇ ಬಿಸ್ನೆಸ್ ಮಾಡಬೇಕಂದ್ರೆ ಒಂದು ಮಿನಿಮಮ್ ಒಂದು 6,000 ಕೋಳಿದ್ದು ನಮ್ಮ ಹತ್ರ ಶೆಡ್ ಬೇಕು. ಅಂದರೆ ಒಂದು 2 ಜನ ಒಂದು ಗಂಡ ಹೆಂಡತಿ ಅದನ್ನೇ ಮಾಡಬೇಕು, ಅದನ್ನೇ ಅದರಿಂದಲೇ ಉತ್ಪತ್ತಿ ಬರಬೇಕಂದ್ರೆ ಒಂದು 6,000 ಕೋಳಿ ಶೆಡ್ ಇದ್ದರೆ ಅದರಲ್ಲಿಂದ ಜೀವನ ಮಾಡ್ಬೋದು. ಅವರು ಕಮಿಷನ್ ಬೇಸಿಸ್ ಅಲ್ಲದೆ ನಿಮಗಾಗಿಯೇ ಮಾರುವಂಥ ವ್ಯವಸ್ಥೆ ಕೂಡ ಕೆಲವು ಉಂಟು. ಕಂಪೆನಿಗಳಂದರೆ ನಾವೇ ಮರಿ ಪರ್ಚೇಸ್ ಮಾಡಿ ನಾವೇ ಗ್ರಾಹಕರನ್ನು ಹುಡುಕಿಕೊಂಡು ನಾವೇ ಮಾಡ್ಬೋದು. ಆದರೆ ರೇಟ್ ಅಂದರೆ ದಿವಸಕ್ಕೆ ಒಂದು ಸಲ ಜಂಪ್ ಆಗ್ತಾ ಇರ್ತದೆ. ಆದ ಕಾರಣ ನಾವು ಎಲ್ಲ ಮಾಡಿ ನಾವು ಮಾರಲಿಕ್ಕೆ ಆಗುವಾಗ ರೇಟ್ ಎಲ್ಲ ಬಿದ್ದೋದ್ರೆ ತುಂಬ ಹೊರ ಬೀಳ್ತದೆ. ಅದನ್ನು ಒಂದ್ಸಲ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ, ನಿಭಾಯಿಸೋದು ಕಷ್ಟ. ಕಂಪೆನಿ ಆದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರದ್ದು ದೊಡ್ಡ ಕಂಪೆನಿ, ಅವ್ರದ್ದು ಫೀಡ್ ಅವ್ರದ್ದೇ ತಯಾರಾಗ್ತದೆ, ಮರಿ ಅವ್ರದ್ದೇ ತಯಾರಾಗ್ತದೆ. ಆದ ಕಾರಣ ಅವ್ರಿಗೆ ದೊಡ್ಡ ಹೊರೆ ಆಗುದಿಲ್ಲ. ಅದು ನಾವು ಸ್ವಂತ ಮಾಡಿದರೆ ಸ್ವಲ್ಪ ಹೊರೆ ಬೀಳ್ತದೆ. ಆದರೆ ರೇಟ್ ಇರುವಾಗ ನಾವು ಇಡೀ ವರ್ಷ ಸಾಕಿದ್ದನ್ನು ಒಂದೇ ಬ್ಯಾಚಲ್ಲಿ ತೆಗಿಬೋದು ನಾವು ಸ್ವಂತ ಮಾಡಿದರೆ. ನೀವು ಆ ಥರದ ಪ್ರಯತ್ನ ಏನಾದ್ರು ಮಾಡಿ? ಸದ್ಯಕ್ಕೆ ನಮಗೆ ಧೈರ್ಯ ಇಲ್ಲ ಅಷ್ಟು. ನಮ್ಮ ಹತ್ರ ಬಂಡವಾಳ ಇದ್ರೆ ಮಾಡ್ಬೋದು, ಖಂಡಿತ ಮಾಡ್ಬೋದು. ಯಾಕಂದ್ರೆ ಒಂದು ಬ್ಯಾಚ್ ಲಾಸ್ ಆದರೆ ಒಂದು ಬ್ಯಾಚಲ್ಲಿ ಬರ್ತದೆ ಅಂತ ಧೈರ್ಯ ಬೇಕು ನಮಗೆ. ಆತ್ಮವಿಶ್ವಾಸ ಇದ್ರೆ ಮಾಡ್ಬೋದು, ಖಂಡಿತ ಮಾಡ್ಬೋದು. ಇದರ ಜೊತೆ ನೀವು ಬೇರೆ ಸಮಗ್ರ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ, ಏನಾದರೂ ಹೊಸ್ತನ್ನು ಏನಾದರೂ ಮಾಡಿದ್ದೀರಾ? ಮಾಮೂಲಿಯಾಗಿ ಭತ್ತ ಅಥವಾ ತೆಂಗು ಅಡಿಕೆ ಇದರಲ್ಲಿ ಹೊಸ್ತನ್ನು ಅಥವಾ ಬೇರೆ ಏನಾದರೂ ಹೊಸ್ತನ್ನು ಮಾಡಿದ್ದು? ಬೇರೆ ಅಂದರೆ ನಾವು ಗದ್ದೆಯಲ್ಲಿ ಫಸ್ಟ್ ನಮ್ಮ ಹತ್ರ ಶ್ರೀ ಪದ್ಧತಿ ಅಂತೇಳಿ ಬರುವಾಗ ನಮ್ಮ ಬೈಲಲ್ಲಿ ಸ್ಟಾರ್ಟಿಂಗ್ ನಾವೇ ನೆಟ್ಟಿದ್ದು ನಮ್ಮ ಮನೆಯಲ್ಲಿ. ಯಾಕಂತೇಳಿದ್ರೆ ಸ್ಟಾರ್ಟಿಂಗಲ್ಲಿ ನಮ್ಮ ತಂದೆಯವರೆಲ್ಲ ನಮ್ಮ ಗದ್ದೆ ಮಾಡಬೇಕಾದ್ರೆ ಒಂದು 40-50 ಜನ ನಮ್ಮ ದೊಡ್ಡ ಗದ್ದೆ ನಮ್ಮದು. ಅವಾಗ ಕಂಬಳ ಎಲ್ಲ ಗದ್ದೆ ಕೋಣಗಳು ನೋಡಿಸ್ಕೊಂಡು ಅವಾಗದೊಂದು ಒಂದು ಟೈಮೇ ಬೇರೆ. ಆವಾಗ ಆ ಟೈಮಲ್ಲಿ ನೇಜಿಗೆ 40-50 ಜನ, ಅದು ಕೂಡ 9-10 ದಿವಸ ನೇಜಿ. ಆವಾಗ ಅಕ್ಕಿ ಕೊಡೋದು ಅವರಿಗೆ, ಆ ಥರ ಅದರಲ್ಲಿ ನಡೀತಾಯಿತ್ತು. ಮತ್ತು ನಾವಾದಮೇಲೆ ಈ ಕೆಲಸ ಜನ ಎಲ್ಲ ಹೊರೆ ಆಯಿತು, ಜನ ಎಲ್ಲ ಈ ಹೊಸತ್ತು ಯುವಕರಿಗೆಲ್ಲ ಗೊತ್ತಿಲ್ಲ, ನೇಜಿ ಕೆಲಸ ಎಲ್ಲ ಗೊತ್ತಿಲ್ಲ. ಆದ ಕಾರಣ ಈ ಶ್ರೀ ಪದ್ಧತಿ ನಮಗೆ ಅನುಕೂಲ ಅಂತ ಅನ್ನಿಸ್ತು. ಹಾಗಾಗಿ ಫಸ್ಟಿಗೆ ಇಲ್ಲಿ ನಮ್ಮ ಯೋಜನೆಯಿಂದಲೇ ಅದೆಲ್ಲ ನಮಗೆ ಮಾಡಿ ತೋರಿಸಿದ್ರು. ಆನಂತರ ನಾವು ಶ್ರೀ ಪದ್ಧತಿ ಅಂದರೆ ಒಂದೊಂದೇ ನೆಡುವುದು. ಅವಾಗ ನಮಗೆ ಭಾರಿ ಆಶ್ಚರ್ಯ, ನಮ್ಮ ಬೈಲಲ್ಲೆಲ್ಲ ಇದು ನೋಡುವಾಗ ನನ್ನ ತಂದೆ ಎಲ್ಲ ಮಾತಾಡೋದಿಲ್ಲ ನನ್ನ ಹತ್ರ, ಇದು ಎಂತ ಮಾರೆ ಇದು ಆಗ್ಲಿಕ್ಕುಂಟ, ಇದು ಒಂದೊಂದು ಸಸಿ ನೆಟ್ಟು ಇದು ಕಣ್ಣಿಗೆ ಕಾಣೋದಿಲ್ಲ ಅಂದರೆ ಅವ್ರು ಇಷ್ಟಿಷ್ಟು ನೆಡುದು. ಹೌದು, ಹಾಗಾಗಿ ಇದು ಒಂದು ನೆಟ್ಟ ಕಾರಣ. ಒಂದು ಅಪ್ಪ ನನ್ನ ಹತ್ರ ಒಂದು ವಾರ ಮಾತಾಡಲಿಲ್ಲ, ಮತ್ತು ನನ್ನ ಚಿಕ್ಕಪ್ಪನ ಹತ್ರ ಎಲ್ಲ ದೂರು ಕೊಟ್ಟರು. ಅವನು ಎಂತ ಮಾಡಿದ್ದಾನೆ ಇಷ್ಟು ದಿನ, ಅವನು ದೊಡ್ಡ ಗದ್ದೆಯನ್ನು ನಾವು ಈ ಸಲ ಊಟ ಮಾಡಲಿಕ್ಕಿಲ್ಲ, ನಮಗೆ ಈ ಸಲ ತಿನ್ನಲಿಕ್ಕೆ ಏನಿಲ್ಲ, ಇವಾಗ ಎಲ್ಲಿಂದ ಅಕ್ಕಿ ತರ್ತಾನೆ, ಎಂತ ಮಾಡ್ತಾನೆ, ಇವನ ಕತೆ ಎಂಥದ್ದು, ಈ ಒಂದೊಂದು ಗಿಡ ಅದು ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ಹೇಳಿದರು ಇವರತ್ತೆಲ್ಲ ನಮ್ಮ ಇವರತ್ರ ಎಲ್ಲ ಹೇಳಿದರು. ಅದನ್ನು ಒಂದು ತೆಗೆಸಿ ಹೊಸತು ನಾಟಿ ಮಾಡುವ, ಏನಾದರೂ ಮಾಡುವ ಅಂತೇಳಿ. ಆದರೂ ಬಿಟ್ಟು ನಾವು ಮಾಡಿದ್ದೇವೆ. ಮಾಡಿದ ನಂತರ ಅದು ಬಂದಿದೆ, ಇಷ್ಟಿಷ್ಟು ತಪ್ಪಾಗಿ ಬಂದು ಭಾರಿ ಒಳ್ಳೆ ಭತ್ತ ಬಂದಿದೆ ಮಾತ್ರ. ಆಗ ಅವರಿಗೆ ಭಾರಿ ಆಶ್ಚರ್ಯ ಆಯ್ತು. ಆನಂತರ ಅವರು ಗದ್ದೆ ಕಡೆ ಬರಲಿಲ್ಲ, ಮತ್ತೆ ನಾನೇ ಆನಂತರ ನಾನೇ ಮಾಡ್ಕೊಂಡು ಬಂದಿದ್ದೆ. ಮತ್ತೆ ಅವರು ಸಲಹೆ ಕೊಡ್ಲಿಕ್ಕೆ ಬರಲಿಲ್ಲ, ಮತ್ತೆ ಸಲಹೆ ಕೊಡ್ಲಿಕ್ಕೆ ಬರಲಿಲ್ಲ ಬರಲಿಲ್ಲ. ಸ್ಟಾರ್ಟಿಂಗಲ್ಲಿ ಭಾರಿ ರಿಸ್ಕ್ ತಗೊಂಡು ನಮಗೆ ಅಂದರೆ ಇವರು ಕೃಷಿ ಅಧಿಕಾರಿಯವರು ಭಾರಿ ಸಪೋರ್ಟ್ ಮಾಡಿದ್ರು, ನೀವು ಮಾಡಿ ಏನಾಗುತ್ತೆ, ನಾವು ಭಾರಿ ಮಾಡಿದ್ದೇವೆ ಬೇರೆ ಕಡೆ ಮಾಡಿದ್ದೇವೆ ಆ ಥರ. ಸಣ್ಣ ಸಣ್ಣ ಸಡಿ ಒಂದು ಕೆಜಿ ಅಂದ್ರೆ ನಾವು ಒಂದು ಗದ್ದೆಗೆ ಸಾಧಾರಣ 8 ಕಳಸೆ ಆತರ ಹಾಕುವ ಗದ್ದೆಗೆ ಒಂದು ಕೆಜಿ ಭತ್ತವನ್ನು ಹಾಕಿ ನೆಟ್ಟದ್ದು ಅಷ್ಟು ನಿಮಗೆ ಸಿಕ್ಕಿದೆ. ಒಟ್ಟಾರಿಯಾಗಿ ಶ್ರೀ ಪದ್ಧತಿಯಿಂದ ಮಾಡಿದ್ರೆ ಭತ್ತ ಸ್ವಲ್ಪ ಲಾಭದಾಯಕ ಲಾಭದಾಯಕ ಆಗ್ಬೋದು, ಆದ್ರೂ ಅದ್ರ ಶ್ರಮ ಸ್ವಲ್ಪ ಜಾಸ್ತಿ ಬೇಕು. ಮತ್ತೆ ಭತ್ತದಲ್ಲಿ ಏನ ಯಾವ ತರ ಮಾಡಿದ್ರು, ಈಗ ಯಾವ ಮೆಷಿನರಿ ಮಾಡಿದ್ರು, ಎಂತ ಮಾಡಿದ್ರು ಲಾಭದಾಯಕ